ಮಹಾತ್ಮ ಗಾಂಧೀಜಿಯವರ ಮಾತೊಂದು ಹೀಗಿದೆ: ದೇವರು ನಮಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ದೇಶದ ಕೋಟ್ಯಂತರ ಜನರಿಗೆ ನಾನು ಹೇಳುವುದೇನೆಂದರೆ, ದೇವರು ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಅರಣ್ಯ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಮಾನ್ವಿ ವಲಯದ ಅರಣ್ಯಾಧಿಕಾರಿಗಳಾದ ರಾಜೇಶ್ ನಾಯಕ್ ಅವರೊಡನೆ ಸಂದರ್ಶನ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಗಂಗಾವತಿ ತಾಲೂಕಿನ ಹುಲಿಹೈದರ್ ಗ್ರಾಮದ ಹೋಳಿಯಪ್ಪ ಕರಿಯಪ್ಪ ಹಾಗೂ ಸಂಗಡಿಗರಿಂದ ದೊಪ್ಪಿನಾಟದ ಪದಗಳನ್ನು ಕೇಳಲಿದ್ದೀರಿ. ಹಾಗಾದರೆ ಮೊದಲಿಗೆ ಕೇಳೋಣ ಅರಣ್ಯ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಮಾನ್ವಿ ವಲಯದ ಅರಣ್ಯಾಧಿಕಾರಿಗಳಾದ ರಾಜೇಶ್ ನಾಯಕ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ಡಾಕ್ಟರ್ ವಿಜಯ್ ಬಾವಲತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ವಿ ವಲಯ ಅರಣ್ಯಾಧಿಕಾರಿಗಳಾದಂತಹ ರಾಜೇಶ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ ಯಾವ ರೀತಿ ಒಂದು ಈ ಸಸಿ ಗಿಡಗಳನ್ನ ಅರಣ್ಯ ಮರಗಳನ್ನ ನಡತಕ್ಕಂತ ಕಾರ್ಯಕ್ರಮ ಇರಬಹುದು, ಇಲಾಖೆಯಿಂದ ಏನೇನು ಒಂದು ಕಾರ್ಯ ಚಟುವಟಿಕೆಗಳು ನಡೆದಿದ್ದಾವೆ ಅಂತಕ್ಕಂತ ವಿಚಾರ, ಜೊತೆಗೆ ಗಿಡ ಮರಗಳನ್ನ ನೆಡೋದ್ರಿಂದ ಸಾರ್ವಜನಿಕರಿಗಿರ್ಬಹುದು ಯಾವ ರೀತಿ ರೈತರಿಗೆ ಲಾಭಗಳಾಗ್ತಾ ಇದ್ದಾವೆ, ಯಾವ್ಯಾವ ಮರಗಳ ಸಸಿಗಳ ಲಭ್ಯತೆ ಒಂದು ಅರಣ್ಯ ಇಲಾಖೆಯಲ್ಲಿ ಸಿಗ್ತಾ ಇದೆ ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಚಾರವನ್ನ ಹಂಚ್ಕೋತಿದ್ದಾರೆ. ಬನ್ನಿ ಅವರ ವಿಚಾರವನ್ನ ಈಗ ಕೇಳೋಣಂತ. ರಾಜೇಶ್ ನಾಯಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಾನ್ವಿ ವಲಯದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಏನೆಲ್ಲ ಒಂದು ಯೋಜನೆಗಳು ಅನುಷ್ಠಾನ ಆಗ್ತಾ ಇದ್ದಾವೆ, ಜೊತೆಗೆ ಯಾವ್ಯಾವ ಸಸಿಗಳ ಲಭ್ಯತೆ ಸಾರ್ವಜನಿಕರಿಗೆ ಸಿಗ್ತಾ ಇದೆ ಅಂತೀರಿ, ಸ್ವಲ್ಪ ಹೇಳಿ. ನಮ್ಮಲ್ಲಿ ಸರ್ ಈಗ ಮಳೆಗಾಲ ಶುರುವಾದ್ಮೇಲೆ ಈಗ ನಮ್ಮ ಫಾರೆಸ್ಟ್ ಅರಣ್ಯ ಪ್ರದೇಶದಲ್ಲಿ ಸರ್, ನಮ್ಮ ಮಾನ್ವಿ ಪ್ರಾದೇಶಿಕ ಅರಣ್ಯ ವಲಯ ಅಂದ್ರೆ ನಮ್ಮ ಹಳೆ ಮಾನ್ವಿ ತಾಲೂಕು ಮತ್ತೆ ಸಿಂಧನೂರು ತಾಲೂಕು ಏನಿದೆ ಸರ್, ಅಷ್ಟು ವ್ಯಾಪ್ತಿ ಬರುತ್ತೆ ನಮ್ಗೆ ಈ ಮಾನ್ವಿ ಅರಣ್ಯ ಪ್ರಾದೇಶಿಕ ಅರಣ್ಯ ವಲಯದಲ್ಲಿ. ಈ ಒಂದು ಇದರಲ್ಲಿ ಸರ್ ನಮಗೆ ಮಳೆಗಾಲದಲ್ಲಿ ನಮ್ಮ ಅರಣ್ಯ ಪ್ರದೇಶದಲ್ಲೇನೆ ಒಂದು ಈ ಕವಿತಾಳ ಭಾಗದಲ್ಲಿ ಒಂದು 5,000 ಗಿಡಗಳನ್ನು ನಮ್ಮ ಅರಣ್ಯ ಪ್ರದೇಶದಲ್ಲಿ ನೆಟ್ಟಿದ್ದೀವಿ ಸರ್. ಮತ್ತೆ ಇದು ಸಿಂಧನೂರು ತಾಲೂಕಿನ ಮುಳ್ಳೂರು ಮತ್ತೆ ಸಂಕನಾಳ್ ಅಂತ ಬರುತ್ತೆ ಸರ್, ಆ ಕಡೆ ಒಂದು ಅಲ್ಲಿ ಮುಳ್ಳೂರಲ್ಲಿ ಒಂದು 5,000 ಮತ್ತೆ ಸಂಕನಾಳ್ ಅಂತ ಇದೆ ಅಲ್ಲಿ ಒಂದು 5,000. ನಮ್ಮ ಫಾರೆಸ್ಟ್ ಇದರಲ್ಲಿ ಈ ವರ್ಷದಲ್ಲಿ 15,000 ಗಿಡಗಳನ್ನು ನಾವು ನೆಟ್ಟಿದ್ದೇವೆ ಸರ್ ನಮ್ಮ ಇಲಾಖಾ ವತಿಯಿಂದ. ಅದಲ್ಲದೆ ನಮ್ಮ ನರ್ಸರಿಗಳಲ್ಲಿ ಈ ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ವಿತರಣೆಗಾಗಿ 35,704 ಗಿಡಗಳನ್ನು ಬೆಳೆಸಿದೀವಿ ಸರ್ ಲಾಸ್ಟ್ ಮಾರ್ಚ್ ಒಳಗಡೆನೆ. ಆ ಸಸಿಗಳನ್ನು ನಮ್ಮ ಮೇ ಎಂಡಿಯಿಂದ ಸ್ಟಾರ್ಟ್ ಆಯ್ತು ಸರ್ ಗಿಡ ಕೊಡ್ಲಿಕ್ಕೆ, ಒಂದು ರಿಯಾಯಿತಿ ದರದಲ್ಲಿ ಒಂದು 1 ರೂಪಾಯಿ ಮತ್ತೆ 3 ರೂಪಾಯಿ ಒಂದು ರಿಯಾಯಿತಿ ದರ ಇದೆ ಸರ್. ಅದು ಸೈಜ್ ವೈಸ್ ಬ್ಯಾಗ್ ಗಳಲ್ಲಿ 6x9 ಅಂತ ಇರ್ತದೆ ಅದು 1 ರೂಪಾಯಿ, ಮತ್ತೆ 8x12 ಅಂತ ಬ್ಯಾಗ್ ಇರುತ್ತೆ ಸರ್ ಅದು 3 ರೂಪಾಯಿ. ಈಗ ಒಂದು ರಿಯಾಯಿತಿ ದರದಲ್ಲಿ 35,704 ಗಿಡಗಳನ್ನು ನಾವು ರೈತರಿಗೆ ಮತ್ತೆ ಸಾರ್ವಜನಿಕರಿಗೆಲ್ಲ ವಿತರಣೆ ಮಾಡಿದ್ದೇವೆ ಸರ್. ಈಗ ಅದರಲ್ಲಿ ಏನಂದ್ರೆ ಮುಖ್ಯವಾಗಿ ಮಹಾಗಣಿ ಅಂತ ಇತ್ತು, ಮಹಾಗಣಿ ಎಬ್ಬೇವು, ರಕ್ತ ಚಂದನ, ಶ್ರೀಗಂಧ, ಮತ್ತೆ ಇದು ಸರ್ ಬೇವು, ವಂಗೆ, ಸಾಗುವಾನಿ, ಇನ್ನಿತರ ಜಾತಿಯ ಸಸಿಗಳನ್ನ ನಾವು ವಿತರಣೆ ಮಾಡಿದ್ದೇವೆ ಸರ್. ಆಲ್ಮೋಸ್ಟ್ ಆಲ್ ರೈತರು ಈಗೇನು ಹೆಚ್ಚಿನ ಗಿಡಗಳು ಹೆಚ್ಚಿನ 35,704 ಹೆಚ್ಚಿನ ಪ್ರಮಾಣದಲ್ಲಿ ರೈತರೇ ತಗೊಂಡೋಗಿದ್ದಾರೆ ಸರ್. ಜಮೀನಿನಲ್ಲಿ ಹಾಕೊಳ್ಳಿಕ್ಕೆ ಸುಮಾರು ಈಗ ಒಂದು 80 ಇನ್ನೂ ನಡೀತಾ ಇದೆ ಸರ್. ಅವರು ಲಿಸ್ಟ್ ಮಾಡ್ತಾ ಇದ್ವಿ, ಒಂದು 100 ಜನ ರೈತರು ಈಗ ಆಲ್ರೆಡಿ ನಮ್ಮಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತಿದೆ ಸರ್ ರೈತರಿಗೆ ಅನುಕೂಲ ಮಾಡಲಿಕ್ಕೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತಿದೆ ಸರ್. ಆ ಯೋಜನೆ ಏನಂದ್ರೆ ಸರ್, ಅದು ಈಗ ಈ ವರ್ಷ ಅವರು ಗಿಡಗಳನ್ನು ತಗೊಂಡೋಗಿ ನೆಟ್ಕೊಂಡ್ರೆ ಮುಂದಿನ ಬರುವ ಜೂನ್ ಮುಂದಿನ ವರ್ಷದಲ್ಲಿ ಸರ್, ಒಂದು ವರ್ಷ ಆದ ನಂತರ ಅವರ ಬದುಕುಳಿದ ಸಸಿಗೆ ಸರ್, ಅವ್ರು ಏನ್ ಹಚ್ಚಿಕೊಂಡಿರ್ತಾರೆ ಬದುಕುಳಿದ ಸಸಿಗೆ ಒಂದು ಪ್ರತಿಯೊಂದು ಸಸಿಗೆ ₹35 ಸರ್. ನಮ್ಮ ಇಲಾಖಾ ವತಿಯಿಂದ ಪ್ರೋತ್ಸಾಹಧನ ಅವ್ರ ಅಕೌಂಟ್ಗೆ, ಅಂದ್ರೆ ಅವರು ಈ ಒಂದು ಯೋಜನೆಯನ್ನ ಅವರು ಇದು ಮಾಡ್ಬೇಕಾದ್ರೆ ನಮ್ಮಲ್ಲಿ ಫಸ್ಟ್ ಗಿಡ ತಗೊಂಡು ಹೋಗುವಾಗನೆ ಒಂದು ರಿಜಿಸ್ಟ್ರೇಷನ್ ಮಾಡಿಸಬೇಕು ಸರ್. ಅದಕ್ಕೇನಿಲ್ಲ, ಅದಕ್ಕೊಂದು ಫಾರ್ಮೆಟ್ ಇದೆ ಸರ್. ಫಾರ್ಮೆಟ್ ಇದೆ, ಆ ಫಾರ್ಮೆಟ್ ಅಲ್ಲಿ ಅರ್ಜಿ ಅವ್ರ ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡಿ ಒಂದು ಪಾಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಒಂದು ಫೋಟೋ ಸರ್. ಇಷ್ಟನ್ನ ಅವ್ರು ಕೊಟ್ಟು ಒಂದು 10 ಸರ್ ರಿಜಿಸ್ಟ್ರೇಷನ್ ಫೀಸ್. ಇಷ್ಟು ಕೊಟ್ಟು ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಸರ್. ಅದು ಮಾಡಿಸ್ಕೊಂಡ್ ಮಾತ್ರ ಗಿಡಗಳನ್ನ ಹಚ್ಚಿಕೊಂಡ್ರೆ ನಮ್ಮ ಈ ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅವರಿಗೆ ಅಪ್ಲೈ ಆಗ್ತದೆ ಸರ್. ಈಗೇನಿದೆ ಸರ್, ಒಂದು ವರ್ಷ ಬದುಕುಳಿದ ನಂತರ ₹35 ಒಂದು ಗಿಡಕ್ಕೆ ಸರ್, ಬದುಕುಳಿದ ಗಿಡಕ್ಕೆ. ಎರಡನೇ ವರ್ಷ ಬದುಕುಳಿದ ಗಿಡಕ್ಕೆ ₹40 ಇದೆ ಸರ್. ಮೂರನೇ ವರ್ಷ ₹50 ಇದೆ ಸರ್. ಹೀಗೆ 3 ಒಂದು ಗಿಡಕ್ಕೆ ಬದುಕುಳಿದ ಗಿಡಕ್ಕೆ ₹125 ಸಿಗುತ್ತೆ ಸರ್. ಅವ್ರ ಅಕೌಂಟ್ಗೆ ಹೋಗುತ್ತೆ. ಬ್ಯಾಂಕ್ ಪಾಸ್ ಬುಕ್ ಏನ್ ತಗೊಂಡಿರ್ತೀವಿ ಸರ್ ನಾವು ರಿಜಿಸ್ಟ್ರೇಷನ್ ಟೈಮಲ್ಲಿ, ಅದು ಆನ್ಲೈನ್ ಪೇಮೆಂಟೇ ಮಾಡ್ತೀವಿ ಸರ್. ಏನ ಯಾವುದೇ ಚೆಕ್ ಅಥವಾ ಕ್ಯಾಶ್ ಇಲ್ಲ ಸರ್. ಆನ್ಲೈನ್ ಅವ್ರ ರೈತರ ಅಕೌಂಟ್ಗೆ ಹೋಗುವಂತ ಸ್ಕೀಮ್ ಇದೆ ಸರ್. ಇದು ಇದರಲ್ಲಿ ಸುಮಾರು ಈಗ 2017-18 ಸರ್ ಲಾಸ್ಟ್ 2020-21 ಒಂದು 146 ಜನ ರೈತರು ಇದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ಫಲಾನುಭವಿ ಆಗಿದ್ದಾರೆ ಸರ್. ಈ ವರ್ಷ ಒಂದು 100 ಒಂದು 300 ಆಗ್ಬೋದು ಸರ್ ನಮ್ಮಲ್ಲಿ ಮಾನ್ಯತೆ 100 ತಾಲೂಕು ಸೇರಿದೆ. ಇಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಯಾವ್ಯಾವ ಸಸಿಗಳನ್ನ ರೈತರು ಹತ್ತಲಿಕ್ಕೆ ಅವಕಾಶ ಇದಾವೆ? ಎಲ್ಲಾ ಸಸಿಗಳನ್ನ ಹತ್ತಬಹುದಾ ಅಥವಾ ಯಾವ್ಯಾವ ಸಸಿಗಳಿಗೆ ಅವಕಾಶ ಇದೆ ಹತ್ತಲಿಕ್ಕೆ? ಈ ಯೋಜನೆ ಅಡಿಯಲ್ಲಿ ಸರ್ ನಮ್ಮ ಅರಣ್ಯ ಇಲಾಖೆ ಗಿಡಗಳಂತಿದೆಯಲ್ಲ ಸರ್, ದೊಡ್ಡ ಅಂದ್ರೆ ಫಾರೆಸ್ಟ್ ಟ್ರೀಸ್ ಸರ್. ಈಗ ಉದಾಹರಣೆಗೆ ಶ್ರೀಗಂಧ, ಮಹಾಗಣಿ, ಎಬ್ಬೇವು, ಸಾಗುವಾನಿ, ಮತ್ತೆ ಬೇವು ಆಗ್ಬೋದು ಸರ್, ರಕ್ತ ಚಂದನ. ಅಂದ್ರೆ ಯಾವುದೇ ಕಸಿ ಗಿಡಗಳಿಗೆ ಅವಕಾಶ ಇಲ್ಲ ಸರ್. ಈ ಮಾವು ಇರ್ತದೆ, ನಾಟಿ ಮಾವು ಇದ್ರೆ ನಡೀತದೆ ಸರ್, ಬಟ್ ಅದು ಕಸಿ ಯಾವುದೇ ಕಸಿ ಮಾಡಿದ ಸಸಿಗಳಿಗೆ ಈ ಒಂದು ಯೋಜನೆ ಅಪ್ಲೈ ಆಗಲ್ಲ ಸರ್. ಆಗಲ್ಲ ಆಗಲ್ಲ ಸರ್. ಮತ್ತೆ ಈ ಹಣ್ಣಿನ ಇರ್ತಾವಲ್ಲ ಸರ್, ಈ ತೋಟಗಾರಿಕೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಇರ್ತಾವಲ್ಲ ಸರ್, ಅದಕ್ಕೆ ಅಪ್ಲೈ ಆಗಲ್ಲ ಸರ್. ಆಗಲ್ಲ, ನಮ್ ಫಾರೆಸ್ಟ್ ಸ್ಪೀಸೀಸ್ ಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಸರ್. ಈ ಉದಾಹರಣೆ ಸರ್, ಈಗ ಒಂದು ಒಬ್ಬ ರೈತ ಒಂದು ಒಂದು ಎಕರೆಗೆ ಗರಿಷ್ಠ 400 ಗಿಡದವರೆಗೆ ನಾವು ಕೊಡ್ಬೋದು ಸರ್ ಪ್ರೋತ್ಸಾಹಧನ. 400 ಗಿಡಗಳಿಗೆ ಒಂದು ಎಕರೆ, 2.5 2.5 ಎಕರೆ ಜಮೀನಿನಲ್ಲಿ ಒಂದು 400 ಒಂದು 500 ಗಿಡ ಹಾಕಿದ್ರು ನಮ್ಮೊಂದು ಗರಿಷ್ಠ ಮಿತಿ ಏನಿದೆ 400 ಗಿಡದವರೆಗೆ ಸರ್. ಒಂದು 2 ರೈತರ 2 ಇದ್ರೆ 5 ಅಂದ್ರೆ 800 ಗಿಡದವರೆಗೆ ನಾವು ಕೊಡ್ಬೋದು ಸರ್. ಅಂದ್ರೆ ಒಂದು ಗಿಡಕ್ಕೆ ಹಿಂಗ್ ₹35. ಈಗ 400 ಗಿಡ ಈ ವರ್ಷ ಹಚ್ಚಿಕೊಳ್ತೇನೆ ಸರ್ ಒಂದು ಎಕ್ಟರ್ ಅಲ್ಲಿ. ನೆಕ್ಸ್ಟ್ ಮುಂದಿನ ಮಳೆಗಾಲದಲ್ಲಿ 400 ಗಿಡ ಉಳಿಸ್ಕೊಂಡಿದ್ರೆ ಒಂದು ಗಿಡಕ್ಕೆ 400×35 ಅಷ್ಟು ಹಣ ಅವರಿಗೆ ತಲುಪಿಸುತ್ತೆ ಆ ತರದಲ್ಲಿ. 400 300 ಉಳಿಸ್ಕೊಂಡಿದ್ದಾರೆ ರೈತ, 400 ಹಚ್ಕೊಂಡಿರ್ತಾನೆ, 300 ಉಳಿಸ್ಕೊಳ್ತಾರೆ ರೈತರು, 300 ಗಿಡಕ್ಕೆ ₹35 ಅಪ್ಲೈ ಆಗ್ತದೆ ಸರ್ ಇಂಟು. ಈಗ ರೈತ ಬಾಂಧವರು ಸಾಕಷ್ಟು ಭೂಮಿ ಪಾಳ ಬಿದ್ದಿರ್ತತ, ಅದು ಏನು ಬೆಳೆಯಕ ಯೋಗ್ಯವಂತ ಭೂಮಿ ಇರ್ತದ, ಅಂತಲ್ಲೆಲ್ಲ ಇದನ್ನ ಯೋಜನೆ ಲಾಭ ಪಡ್ಕೋಬಹುದು ಏನೆಲ್ಲ ಗಿಡಗಳನ್ನ ಹಚ್ಚಿ ಪಡ್ಕೋ. ಮತ್ತೆ ಏನಂದ್ರೆ ಸರ್, ಈ ಒಂದು ಯೋಜನೆ ಹೇಗಂದ್ರೆ ಸರ್, ಫಸ್ಟ್ ಸ್ವಲ್ಪ ರೈತರು ನೀರಿನ ವ್ಯವಸ್ಥೆ ಇರ್ತದಲ್ಲ ಸರ್, ಅಂತ ರೈತರು ಮಾಡ್ಕೊಂಡ್ರೆ ಒಳ್ಳೇದು ಸರ್. ಯಾಕಂದ್ರೆ ನಮ್ಮಲ್ಲಿ ಈಗ ಡ್ರೈ ಜೋನ್ ಅಲ್ಲ ಸರ್, ನೆಕ್ಸ್ಟ್ ಬೇಕಾಗುತ್ತೆ ಸರ್. ಅದರಿಂದ ಏನಂದ್ರೆ ಸರ್, ಸುಮ್ನೆ ನಾವು ಗ್ರೀನರಿ ಮಾಡಲ್ಲ, ರೈತರು ಹೆಚ್ಚಿಕೊಳ್ಳೋದಾದ್ರೆ ಎಕನಾಮಿಕ್ನು ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದಕ್ಕೆ ಅವರು ಯಾವುದೇ ಈಗ ಹಾರ್ಟಿಕಲ್ಚರ್ ಕ್ರಾಪ್ಸ್ ಹಾಕಿರ್ತಾರೆ ಸರ್. ಈಗ ನಮ್ಮ ಆಲ್ಮೋಸ್ಟ್ ಆಲ್ ಈ ಯೋಜನೆಗೆ ಏನು ಇದು ಮಾಡಿದ್ದಾರೆ ಸರ್, ಫಲಾನುಭವಿ ಆಗಿದ್ದಾರೆ, ಆಲ್ಮೋಸ್ಟ್ ಆಲ್ ಅವ್ರು ಹಾರ್ಟಿಕಲ್ಚರ್ ಕ್ರಾಪ್ಸ್ ಅನ್ನ ಹಾಕೊಂಡಿದ್ದಾರೆ ಸರ್. 99% ಜನ ಹಾರ್ಟಿಕಲ್ಚರ್ ಕ್ರಾಪ್ಸ್ ಹಾಕಿರ್ತಾರೆ ಸರ್. ಅದರ ಮಧ್ಯೆ ನಮ್ಮ ಅರಣ್ಯ ಕೃಷಿ ಇದೆಯಲ್ಲ ಸರ್, ಬೌಂಡ್ರಿಗೆ ಆಗ್ಬಹುದು, ಕೆಲವೊಂದ್ಸಲ ಮಧ್ಯದಲ್ಲಿ ಅದನ್ನೆಲ್ಲ ಮಾಡಿದ್ದಾರೆ ಸರ್, ಮಾಡ್ಕೊಂಡಿದ್ದಾರೆ. ಯಾವ ರೈತರು ಹಾರ್ಟಿಕಲ್ಚರ್ ಕ್ರಾಪ್ಸ್ ಹಾಕ್ತಾರೆ ಸರ್, ಅದನ್ನ ಇದನ್ನ ನಮ್ಮ ಅರಣ್ಯ ಕೃಷಿಗೆ ಮಾಡಿಕೊಳ್ಳೋದನ್ನು ಒಳ್ಳೇದು ಸರ್. ಅದು ಆಟೋಮೆಟಿಕ್ ಅವ್ರು ಹಾರ್ಟಿಕಲ್ಚರ್ ಗೆ ಡ್ರಿಪ್ ಮಾಡಿರ್ತಾರೆ, ಅದೇ ನೀರು ನಮಗೆ ಅನುಕೂಲ ಆಗ್ಬಿಡುತ್ತೆ ಸರ್. ಅದೇ ಸಪರೇಟ್ ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ ಸರ್. ಇರೋದಿಲ್ಲ. ಸರ್, ಈಗ ಶ್ರೀಗಂಧಗಳನ್ನ ರಕ್ತ ಚಂದನ ಶ್ರೀಗಂಧ ಇವನ್ನೆಲ್ಲ ಹಚ್ತಾರೆ, ಹಚ್ಚಿದ ಮೇಲೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ, ಕಳ್ಳ ಕಾಕರದು, ಅದಕ್ಕೆಲ್ಲ ಹೇಗೆ ಮಾಡ್ಬೇಕಂತಿರ್ತಾವು? ಏನು ಏನಾದ್ರು ಪ್ರೊಟೆಕ್ಷನ್ ಯಾವ ರೀತಿ ಮಾಡ್ಕೊಳಿಕ್ ಸಾಧ್ಯತೆ ಇದೆ? ಏನಂದ್ರೆ ಸರ್ ಆಕ್ಚುಲಿ ಈಗ ಶ್ರೀಗಂಧ ಮಾಡ್ಬೇಕಾದ್ರೆ ಸ್ವಲ್ಪ ಅದೇ ಸರ್ ಒಂದು 6 ವರ್ಷದವರೆಗೆ ಏನು ತೊಂದರೆ ಇರಲ್ಲ ಸರ್ ಇಯರ್ಸ್ ಅದು ಆರ್ ಟು ವುಡ್ ಫಾರ್ಮೇಶನ್ ಆಗೋದು 6 ವರ್ಷದ ನಂತರ ಸರ್ ಅದು 6 ವರ್ಷ ಆದ್ಮೇಲೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಕಳ್ಳಕ್ಕೆ ಹಾಕಿದ್ರೆ ಬರೋದು 8 ವರ್ಷ 10 ವರ್ಷ ಗಿಡ ಇರ್ತಾವಲ್ ಸರ್ ಅವ್ರು ಯಾಕಂದ್ರೆ ಅದನ್ನ ಇದು ನೋಡ್ತಾರೆ ಕೆತ್ತ ಇದಿರ್ತಾರ ಆರ್ ಟು ವುಡ್ ಅದ್ ನೋಡೇ ಮಾಡ್ತಾರೆ. ಬಟ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸರ್ ಸ್ವಲ್ಪ ಸಮುದಾಯ ಗುಂಪು ಇರ್ತಾವಲ್ಲ ಸರ್ ಈಗ ಒಂದು ಹೊಲದಲ್ಲಿ ಹಾಕ್ಬಾರ್ದು ಅವ್ರು ಸುತ್ತಮುತ್ತ ಇರ್ತಾರ ನೋಡಿ ಸರ್ ಒಂದು ಸೆಂಟರ್ ಹೊಲದವ್ರು ಅವರೆಲ್ಲ ಸೇರಿ ಹಾಕಿದ್ರೆ ಪ್ರೊಟೆಕ್ಷನ್ ಆಗುತ್ತೆ. ಸಿಂಗಲ್ ರೈತರ ಹಾಕಿದ್ರೆ ಇಟ್ನಾಗ ಅದನ್ನ ಹಣ ಇದ್ದವ್ರ ಆದ್ರೆ ಏನೋ ಫೆನ್ಸಿಂಗ್ ಸೋಲಾರ್ ಫೆನ್ಸಿಂಗ್ ಅದು ಇದು ಮಾಡ್ಬೋದು. ನಾರ್ಮಲ್ ರೈತರು ಸಿಂಗಲ್ ಆಗಿದ್ರೆ ಸ್ವಲ್ಪ ಅದನ್ನ ಕಷ್ಟ ಸರ್ ಇದು ಮಾಡೋದು ಅವ್ರನ್ನ. ಅದಕ್ಕೆ ಅವ್ರೇನಂದ್ರೆ ಸ್ವಲ್ಪ ಎಲ್ಲಿ ಅವ್ರಿಗೆ ಸಾಮರ್ಥ್ಯದ ಮೇಲೆ ಹಾಕಿರ್ಬೇಕು ಸರ್ ಎಲ್ಲರೂ ಶ್ರೀಗಂಧ ಬೆಳೆದಕ್ಕಿಂತ ಈ ಮಾಗಣೆ ಅಂತಿದೆ ಒಂದು 12-13 ವರ್ಷದಲ್ಲಿ ಬರ್ತಾರೆ. ಶ್ರೀಗಂಧ ಅಂದ್ರೆ ಒಂದು 20 ವರ್ಷ ಮೇಲೆ ಬರ್ಬೇಕು ಸರ್ ಆಕ್ಚುಲಿ ಅದ್ರದ್ದೆಲ್ಲ ಫಾರ್ಮೇಶನ್ ಆಗಿ ಒಳ್ಳೆ ರೇಟ್ ಬರ್ಬೇಕಾದ್ರೆ ಅದು ಅಷ್ಟು ಲಾಂಗ್ ಟರ್ಮ್ ಇದೆ. ಅದ್ರ ನಾವ್ ಅದ್ರ ಬದಲು ಈ ಮಾಗಣಿ ಸ್ವಲ್ಪ ಫಾಸ್ಟ್ ಬರೋಂತ ಗಿಡಗಳನ್ನ ಪ್ಲಾಂಟ್ ಮಾಡೋದು ಒಳ್ಳೇದಂತ. ಈಗ ಮಾಗಣಿ ಒಂದು ಗಿಡ ಅದು ಹಚ್ಚಿದ್ರೆ ಅದು ಎಷ್ಟು 12 ವರ್ಷಕ್ಕೆ ಬರದ ಅಂತೀರಿ, ಅದರಿಂದ ಉಪಯೋಗಗಳು ಏನಾಗ್ತಾವ? ಮಾಗಣಿಯಿಂದ ಏನೇನು ಅವ್ರಿಗೆ ರೈತರಿಗೆ ಕಟ್ಟಿಗೆ ಚೆನ್ನಾಗಿ ಬರುತ್ತಂತೀರಾ ಹೇಗದೆಲ್ಲ? ಹಾ ಸರ್, ಈ ಮಾಗಣಿಯಿಂದ ಅದು ಏನಂದ್ರೆ ಸರ್ ಅದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಸರ್. ಅಂದ್ರೆ ಬೇರೆ ಬೇರೆ ಉದ್ದೇಶ ಏನಂದ್ರೆ ಈಗ ಅದರಿಂದ ಸೋಫಾ ಸೆಟ್ ಮಾಡಬಹುದು, ಡೋರ್ಸ್ ಗೆ ಆಗ್ಬಹುದು ಸರ್, ಫರ್ನಿಚರ್ಸ್ ವುಡ್ ಒಳ್ಳೆ ವುಡ್ ಇರೋದ್ರಿಂದ ಅದು ಬೇರೆ ಬೇರೆ ಇದಕ್ಕೆ ಕಾರ್ಯಕ್ಕೆ ಯೂಸ್ ಮಾಡ್ತಾರೆ ಸರ್. ಹಂಗಾಗಿ ಅದಕ್ಕೆ ಡಿಮ್ಯಾಂಡ್ ಇದೇ ಇದೆ ಸರ್. ಒಂದು ಪರ್ಟಿಕ್ಯುಲರ್ ಈಗ ಹೆಬ್ಬೇವ್ ಅಂತಾದ್ರೆ ಅದು ಪ್ಯಾಕೇಜ್ ಫ್ಯಾಕ್ಟ್ರಿಗೆ ಹೋಗ್ಬೇಕಾಗತ್ತೆ, ಅಲ್ಲಿ ಅದನ್ನ ಇದು ಮಾಡ್ಬೇಕು, ಒಳ್ಳೆ ದಪ್ಪ ಇದ್ರೆ ಮಾತ್ರ ಅದಕ್ಕೆ ರೇಟ್ ಇರುತ್ತೆ, ಹಂಗಿರುತ್ತೆ ಸರ್. ಬಟ್ ಇದು ಮಾಗಣಿಗೆ ಆಲ್ಮೋಸ್ಟ್ ಅಲ್ಲಿ ಒಂದ್ ಮಿನಿಮಮ್ ಒಂದು 1.5 ಮೀಟರ್ ಹಿಂಗ್ ಬಂದ್ರು ಲಾಸ್ಟಿಗೆ ಎಲ್ಲಿ ಹೋಗಲ್ಲ ಅಂದ್ರೆ ಲೋಕಲ್ ಫ್ಯಾಮಿಲಿಸ್ಗಳಿರ್ತಾವಲ್ಲ ಸರ್ ಮರಗಳದ್ದು, ಅಲ್ಲೇ ಆದ್ರೂ ಅದನ್ನ ಪರ್ಚೇಸ್ ಮಾಡ್ತಾರೆ ಸರ್. ಪರ್ಚೇಸ್ ಮಾಡ್ತಾರೆ, ಅದರಿಂದ ಸಾಕಷ್ಟು ಫರ್ನಿಚರ್ ಗಳನ್ನ ಎಲ್ಲ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅದರಿಂದ. ಫರ್ನಿಚರ್ಸ್ ಮಾಡಬಹುದು ಸರ್, ಸೋಫಾ ಸೆಟ್ ಗಳಾಗಬಹುದು, ಒಳ್ಳೆ ಶೈನಿಂಗ್ ಚೆನ್ನಾಗಿ ಬರುತ್ತೆ ಸರ್. ಹೇಗೆ ಮಾಗಣಿಗೆಲ್ಲ ಬೇರೆ ಬೇರೆ ಸಸಿಗಳು ನಿಮ್ಮ ಮಾನವಿ ವಲಯ ಪ್ರಾದೇಶಿಕ ಇದರಿಂದ ಸಿಗ್ತಾ ಇದಾವ? ಸಿಗ್ತದೆ ಸರ್, ಈಗ ನಮ್ಮ ಆಲ್ಮೋಸ್ಟ್ ಆಲ್ ಈಗ 35,000 ಸರ್ ಒಂದು 20,000 ಮಾಗಣಿನೇ ನಾವು ಮಾಡಿದೀವಿ ಸರ್. 20,000 ಮಾಗಣಿಗಳು ಎಲ್ಲ ಖಾಲಿ ಆಗಿದೆ ಸರ್. ಸ್ವಲ್ಪ ಬೇಡಿಕೆ ಏನಾಗಿದೆ ಅಂದ್ರೆ ಸರ್, ರೈತರು ಈಗ ಮಾಗಣಿಗೆ ತುಂಬಾ ಬೇಡಿಕೆ ಕೇಳ್ತಾ ಇದ್ದಾರೆ ಸರ್. ಬಟ್ ಇನ್ನೊಂದು ನಮ್ಮ ಈಗ ಕೇಳ್ತಾ ಇರ್ತಕ್ಕಂತ ರೈತ ಬಾಂಧವರಲ್ಲಿ ಅವ್ರ ಹತ್ರ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಸರ್, ನೆಕ್ಸ್ಟ್ ಈಗ ಮುಂದಿನ ವರ್ಷ ಹಚ್ಚಿಕೊಳ್ಬೇಕಾದ್ರೆ ಈ ವರ್ಷನೇ ಅವರು ನಮ್ಗೆ ಡಿಮ್ಯಾಂಡ್ ಕೊಟ್ರೆ ಸರ್, ಈಗ ನಮ್ಮ ಇಲಾಖೆಗೆ ಸರ್ ಈ ವರ್ಷ ಈಗ ನಾವು ಬೆಳೆದ ನೆಕ್ಸ್ಟ್ ಇಯರ್ ಮಾಡ್ಬೇಕಾದ್ರೆ ಈ ವರ್ಷ ಶುರು ಮಾಡ್ತೀವಿ ಸರ್ ಬೆಳೆಸಲಿಕ್ಕೆ, ಸೆಪ್ಟೆಂಬರ್ ಅಲ್ಲೆಲ್ಲ ಶುರು ಮಾಡ್ತೀವಿ. ಅವಾಗ ನಮಗೆ ಅದಕ್ಕಿಂತ ಮುಂಚೆನೆ ಅವರು ಡಿಮ್ಯಾಂಡ್ ಸರ್ ನಮಗೆ ಒಂದು ಅರ್ಜಿ ಕೊಟ್ರು ಸಾಕು ಸರ್, ಒಂದು ನಮ್ಗೆ ಈ ಹೊಲದಲ್ಲಿ ಇಷ್ಟು ಹೆಚ್ಚಿಕೊಳ್ಳಬೇಕಿದೆ, ಇಂತಹ ಸಸಿಗಳು ಬೇಕು ನಮಗೆ, ಮಾಗಣಿ ಬೇಕು, ಶ್ರೀಗಂಧ ಬೇಕು, ರಕ್ತಚಂದನ, ಅವ್ರು ಬೇಡಿಕೆ ಕೊಟ್ರೆ ಅವ್ರ ಡಿಮ್ಯಾಂಡ್ ಅನುಸಾರವಾಗಿ ನಾವು ಇದು ಫುಲ್ಫಿಲ್ ಮಾಡ್ಬೋದು ಸರ್. ಲಾಸ್ಟ್ಗೆ ಮಳೆ ಬಂದಾಗ ಬಂದ್ಬಿಡ್ತಾರೆ ಸರ್ ಸುಮಾರು ಜನ, ಸಸಿಗಳು ಸಿಗೋದಿಲ್ಲ ಯಾಕಂದ್ರೆ ನೀವು ಕರೆಕ್ಟ್ ಪ್ಲಾನ್ ಇಡೀರಲ್ಲ ಸರ್. ಅವಾಗ ನಮ್ಮ ಹತ್ರ ಲಭ್ಯ ಇರೋ, ನಾವು ಅದಕ್ಕೆ ಮಾಗಣಿ ಹೋದ ವರ್ಷ ನಾವು ಡಿಮ್ಯಾಂಡ್ ನೋಡಿ ಸುಮಾರು ಮಾಡಿದ್ವಿ ಸರ್, 20,000 ಹೋದ ವರ್ಷ ನಾವು ಡಿಮ್ಯಾಂಡ್ ನೋಡ್ಕೊಂಡಿವಿ, ಅದು ನೋಡಿ ಮಾಡಿದ್ವಿ. ಆದ್ರೂ 20,000 ಅವ್ರಿಗೆ ಇನ್ನೂ ಕೇಳ್ತಾ ಇದಾರೆ ಸರ್, ಆದ್ರೂ ನಾನು ಬೇರೆ ರೀತಿಯಾಗಿ ಅರೇಂಜ್ ಮಾಡ್ತಾ ಇದ್ದೀನಿ ಸರ್ ಅವ್ರಿಗೆ, ಬೇರೆ ಇದ್ರಿಂದಾನೇ ಅರೇಂಜ್ ತೊಂದರೆ ಇದೆ, ಅವ್ರಿಗೆ ತೊಂದರೆ ಆಗಲಾರ್ದಂಗ ಎಲ್ರಿಗೂ ಸಫಿಷಿಯಂಟ್ ಮಾಡ್ತಾ ಇದೀವಿ ಸರ್ ನಮ್ಮ ತಾಲೂಕಲ್ಲಿ. ಇನ್ನೊಂದು ಏನಂದ್ರೆ ಸರ್, ಈಗ ಆಲ್ಮೋಸ್ಟ್ ಅಲ್ಲಿ ರೈತರು ನಮ್ಮ ಈ ಭಾಗದಲ್ಲಿ ಸರ್ ಹಿಂದೆ ಒಂದು 2-3 ವರ್ಷದ ಕಂಪೇರ್ ಮಾಡಿದ್ರೆ ಈಗ ಅರಣ್ಯ ಕೃಷಿ ಏನಿದೆಯಲ್ಲ ಸರ್ ಅದಕ್ಕೆ ತುಂಬಾ ಪ್ರೋತ್ಸಾಹ ಮಾಡ್ತಾ ಇದಾರೆ ಸರ್. ಇನ್ನ ಮುಖ್ಯವಾಗಿ ಸಸಿಗಳಂತಂದ್ರೆ ರೈತರಿಗೆ ಕಟ್ಟಿಗೆನೂ ಆಗಿರ್ಬೇಕು, ಜೊತೆಗೆ ಬೇರೆ ಬೇರೆ ಮನೆ ಮಟ್ಟುಗಳನ್ನ ಈ ಬೇರೆ ಫರ್ನಿಚರ್ಸ್ ಇರ್ಬೋದು, ಕೃಷಿಗೆ ಸಂಬಂಧಿಸಿದಂತ ಉಪಕರಣಗಳು ಮಾಡ್ಲಿಕ್ಕೆ ಉಪಯೋಗನೂ ಬರ್ತದೆ ಕಟ್ಟಿಗೆ, ಜೊತೆಗೆ ಅದರಿಂದ ಹಣ್ಣುಗಳು ಸಿಗುವಂತ ಒಂದು ಸಸಿಗಳು ಯಾವ ಹತ್ಬಹುದು ಅಂತ, ತಾವು ತಿನ್ಲಿಕ್ಕೆ ಹಣ್ಣುಗಳು ಸಿಕ್ಕಿರ್ಬೇಕು ಅವ್ರಿಗೆ, ಅದರಿಂದ ಮರದಿಂದ ಕಾಯಿಗಳು ಏನಾದ್ರು ಉಪಯೋಗ ಬಂದಿರ್ಬೇಕು. ಈಗ ಹುಣಸೆ ಮರ ಅದು ಬರ್ತಾವ, ಹುಣಸೆ ಮರ ಇತ್ತಂದ್ರ ಹುಣಸೆ ಹಣ್ಣು ಬರುತ್ತೆ, ಅಂತ ಸಸಿಗಳು ಸಿಗ್ತಾವ ನಿಮ್ಮಲ್ಲಿ? ಹುಣಸೆ ಇದೆ ಸರ್, ಹುಣಸೆ ಇದೆ, ಆಲ್ಮೋಸ್ಟ್ ಅಲ್ಲಿ ನಮ್ಮ ಈ ಡ್ರೈ ಜೋನ್ಗೆ ಏನ್ ಬರ್ತದಲ್ಲ ಸರ್, ಈಗ ಹುಣಸೆ ಆಗ್ಬಹುದು, ಮಾವು ಕೈ ಮಾವು ಇದೆ, ಬಟ್ ಅಲ್ಲಿ ಏನಾಗುತ್ತೆ ಸರ್ ಅವರು ಈ ಹುಣಸೆ ಅವೆಲ್ಲ ಏನೋ ಕಸಿಗೆ ಹೋಗ್ಬಿಡ್ತಾರೆ ಸರ್ ರೈತರು, ಈ ಕಸಿ ಹುಣಸೆ ಮಾಡಿರ್ತಾರಲ್ಲ ಸರ್, ಯಾಕಂದ್ರೆ ಬೇಗ ಈಲ್ಡ್ ಬರುತ್ತೆ, ಬೇಗ ಬರುತ್ತೆ, ಹಂಗಾಗಿ ಹಣ್ಣಿಂದ ಫ್ರೂಟ್ ಅಂದ್ ಕೂಡ್ಲಿ ಸರ್ ಅವರು ತೋಟಗಾರಿಕೆ ಹಾರ್ಟಿಕಲ್ಚರ್ ಇದಕ್ಕೆ ಹೋಗ್ಬಿಡ್ತಾರೆ ಸರ್. ನಿಮ್ಮಲ್ಲಿ ಸಾಗವಾನಿ ಸಿಗ್ತದ ಟೀಕು? ಸಾಗವಾನಿ ಸಿಗ್ತದೆ ಸರ್, ಸಾಗವಾನಿ ಇದೆ, ಬಟ್ ಎಲ್ಲಾ ಸಸಿಗಳಲ್ಲಿ ಸ್ವಲ್ಪ ಈಗ ಡಿಮ್ಯಾಂಡ್ ಮಹಾಗಣಿ ಸರ್, ಅವರು ಎಲ್ಲ ರೈತರನ್ನು ಕೇಳ್ತಾರೆ ಅದು ಮಹಾಗಣಿನೇ ಕೇಳ್ತಾರೆ ಸರ್, ಸಾಗವಾನಿ ಏನೋ ಕೆಲವೊಬ್ಬ ರೈತರು ಮಾತ್ರ ಕೇಳ್ತಾರೆ ಬಿಟ್ರು ಸರ್. ಈಗ 2 ವರ್ಷದಿಂದ ನಾನು ನೋಡ್ತಾ ಇದೀವಿ ಸರ್ ಮಹಾಗಣಿಗೆ ತುಂಬಾ ಡಿಮ್ಯಾಂಡ್ ರೈತರಿಂದ. ಈಗ ತಾವು ಈ ಸಸಿಗಳನ್ನು ಹೋದಂತವ್ರಿಗೆ ಯಾವ ರೀತಿ ಹತ್ತಲಿಕ್ಕೆ ಹೇಳ್ತಾ ಇದ್ದೀರಿ, ಯಾವ ರೀತಿ ರಕ್ಷಣೆ ಮಾಡ್ಬೇಕು? ರೈತರು ಹತ್ತಾರೆ ಎಲ್ಲೋ ಒಂದ್ ಕಡೆ ಮೂಲ್ಯಾಗ ಎಲ್ಲಾ ಕುಡಿಸಿ ಎಲ್ಲ ಒಂದ್ ಕಡೆ ಹೆಚ್ಚು ಬಿಡ್ತಿರ್ತಾರೆ, ಆತರ ನೀವು ಹೇಗೆ ಹೇಳ್ತಾ ಇದ್ದೀರಿ ರೈತರಿಗೆ ಎಲ್ಲ ಹೊಲದಲ್ಲಿ ಹತ್ತೋರು ವಿಶೇಷವಾಗಿ? ಇಲ್ಲ ಸರ್, ಈಗ ಅವ್ರು ಬಂದಾಗ ಸರ್ ಕೇಳ್ತಾರೆ ಸರ್ ಫೋನ್ ಅಲ್ಲಿ ಆಗ್ಬೋದು ಸರ್, ತುಂಬಾ ನಮ್ಗೆ ಎಲ್ಲರೂ ಇರೋದ್ರಿಂದ ಆಲ್ಮೋಸ್ಟ್ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್, ಅವ್ರಿಗೇನಂದ್ರೆ ಸರ್ ಹಿಂಗ್ ಮಾಗನ್ ಇದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದ್ 15-16 feet ಇರ್ಬೇಕಂತ ಹೇಳ್ಬೇಕು ಸರ್. ಯಾವುದೇ ನಮ್ಮ ಅರಣ್ಯ ಗಿಡಗಳನ್ನ ಹಚ್ಚಬೇಕಾದ್ರೆ ಸರ್ ಒಂದ್ 5 meter ಇರ್ಲೇಬೇಕು ಸರ್. ಯಾಕಂದ್ರೆ ಕೆನಪಿ ದೊಡ್ಡದಾಗತ್ತೆ, ಆಮೇಲೆ ಹತ್ತಿರ ಹಚ್ಚಿಬಿಟ್ರೆ ಸ್ಟ್ರೇಟ್ ಹೋಗುತ್ತೆ ಸರ್, ಆಮೇಲೆ ಅದ್ರ ನಮ್ ಥಿಕ್ನೆಸ್ ಬರಲ್ಲ, ದಪ್ಪ ಆಗ್ಲಿಕ್ಕೆ ತುಂಬಾ ಟೈಮ್ ತಗಂತೆ. ಅದೇ ಉದ್ದೇಶದಿಂದ ನಮ್ ಫಾರೆಸ್ಟ್ರಿ ಸ್ಪೀಸೀಸ್ ಏನಂದ್ರೆ ಒಂದ್ ಮಿನಿಮಮ್ 5 meter ಗ್ಯಾಪ್ ಅಲ್ಲಿ ಹಚ್ಚಬೇಕು. ಈ ಸಾಗುವಾನಿ ಆದ್ರೆ ಒಂದು 6-7 feet ನಡೀತದೆ ಸರ್, 6-8 feet ನಡೀತದೆ ಸಾಗುವಾನಿ. ಬೇರೆ ಜಾತಿ ಗಿಡಗಳೆಲ್ಲ ಆಲ್ಮೋಸ್ಟ್ ಅಲ್ಲ ಒಂದು 15-16 feet ಅಂತ ಹೇಳ್ತೀವಿ ಸರ್. ಹಂಗೆ ಹಚ್ತಾರೆ ಸರ್. ಕೆಲವೊಬ್ಬ ರೈತರು ಏನ್ ಮಾಡ್ತಾರೆ ಸ್ವಲ್ಪ 12 feet ಹಿಂಗೆಲ್ಲ ಹಚ್ಕೊಂಡು ಕೆಲವ್ ಬೇರೆ ಬೇರೆ ಅಗ್ರಿಕಲ್ಚರ್ ಕ್ರಾಪ್ಸ್ ಇದಾವಲ್ಲ ಸರ್, ಅದನ್ನು ಮಾಡ್ತಾರೆ. ಮಧ್ಯ ಮಧ್ಯದಲ್ಲಿ ನಿಂಬು ಹಾಕೋದು, ಈ ಪಪ್ಪಾಯಿ ಹಾಕ್ತಾರೆ ಸರ್, ಇದೆಲ್ಲ ಅಂತದೇ ಮಾಡ್ತಾರೆ. ಮಿಕ್ಸ್ಡ್ ಕ್ರಾಪ್ ಮಾಡ್ತಿದ್ದಾರೆ ಸರ್. ಅಂದ್ರೆ ನಮ್ ಗಿಡನು ಬೆಳಿತಾರೆ ಸರ್, ಅದರೊಟ್ಟಿಗೆ ಬೇರೆ ಅಗ್ರಿಕಲ್ಚರ್ ಬೆಳೆದ್ರಿಂದ ನಮ್ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇದೆ ಸರ್. ಹೌದೌದು. ಈಗ ಹಚ್ಚುದು ಹಚ್ತಾರೆ ರೈತರು, ಅದ್ರ ನಿರ್ವಹಣೆ ಬಗ್ಗೆ ಯಾವ ರೀತಿ ಸಲಹೆ ಹೇಳ್ತಿರ್ತಾರೆ? ನಿರ್ವಹಣೆ ಮಾಡೋದಿಲ್ಲ, ಅವನ್ನೆಲ್ಲ ನೀರ್ ಹಾಕೋದು ಸರಿಯಾಗಿರ್ಬಹುದು ಅಥವಾ ಅವಕ್ಕೆ ಏನಾದ್ರೂ ಆಸರೆಗಳನ್ನ ಕೊಡುವಂತದ್ದು, ಯಾವ ರೀತಿ ಅವ್ರಿಗೆ ಸಲಹೆಗಳನ್ನ ಕೊಡ್ತೀರಿ? ಬೇಸಿಗೆ ಬಂದಾಗ ಅವನು ರಕ್ಷಣೆ ಮಾಡ್ಬೇಕಾಗತ್ತೆ. ಹೌದು ಸರ್, ಈಗ ಆಲ್ಮೋಸ್ಟ್ ಅಲ್ಲಿ ನಮ್ಮಲ್ಲಿ ಏನು ರೈತರದ್ದು ಗಿಡ ತಗೊಂಡೋಗಿದ್ದಾರೆ ಸರ್, ಅವರು ಡ್ರಿಪ್ ಮಾಡಿಕೊಂಡಿರುವಂತ ರೈತರು ಇದಾರೆ ಸರ್. ಅಂದ್ರೆ ಅವ್ರ ಆರ್ಟಿಕಲ್ಚರ್ ಕ್ರಾಪ್ ಏನ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಪ್ಲಾನ್ ಮಾಡಿ. ಹೌದು, ಅಂತ ಮ್ಯಾಕ್ಸಿಮಮ್ 99% ಅವರೇ ಇರೋದ್ರಿಂದ ಅವ್ರು ಆಲ್ಮೋಸ್ಟ್ ಅಲ್ಲಿ ನಮ್ ಗಿಡ ಹಾಕೊಂಡ್ರೆ ನಮಗೊಂದು ಗಿಡಕ್ಕೊಂದು ಡ್ರಿಪ್ ಹಾಕ್ತಾರೆ ಸರ್. ಹಾಗಾದ್ರಿಂದ ಅದ್ರ ಮೇಂಟೆನೆನ್ಸ್ ಏನ್ ತೊಂದರೆ ಆಗಿಲ್ಲ ಸರ್. ಆಲ್ಮೋಸ್ಟ್ ಅಲ್ಲಿ ನಾವೆಲ್ಲ ಕಡೆ ವಿಸಿಟ್ ಮಾಡಿದೀವಿ ಸರ್, ಕೆಲವೊಂದ್ ಕಡೆ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಮೇಂಟೆನೆನ್ಸ್ ರೈತರ ಗಿಡ ಇದ್ರಲ್ಲಿ ಯಾವ್ದು ಇದಿಲ್ಲ ಸರ್, ಇದಾಗಲ್ಲ ಮೇಂಟೈನ್ ಆಗದೆ ಬಿಟ್ಟು ಇಲ್ಲ ಸರ್. ಆಲ್ಮೋಸ್ಟ್ ಅಲ್ಲಿ ಒಂದು 80% ಅಂತ ಸರ್ ಇದೆ ಸರ್, ಬದುಕುಳಿದ ಸರ್ 80-90%. ಕೆಲವೊಬ್ರು 100% ಏನು ಗಿಡ ಇದಾರೆ ಸರ್, 100% ಉಳ್ಕೊಂಡ್ರೆ ಸರ್. ಈಗ ಮನೆ ಮುಂದೆ ಜಾಗ ಇರ್ತದೆ ಸಾಕಷ್ಟು, ಹಿತ್ತಲಲ್ಲಿ ಜಾಗ ಇರ್ತವೆ, ಸಾರ್ವಜನಿಕರು ಮರಗಳನ್ನ ಗಿಡಗಳನ್ನ ಅಂತಲ್ಲಿ ಯಾವ ಸಸಿಗಳನ್ನ ಹತ್ತಲಿಕ್ಕೆ ಅವ್ರಿಗೆಲ್ಲ ಹೇಳ್ತಾ ಇರ್ತೀರಿ? ಯಾವ ರೀತಿ ಅವ್ರಿಗೆ ಇದು ಮಾಡ್ತಿರ್ತಾವ ಮಾರ್ಗದರ್ಶನ? ಈಗ ಇದ್ರ ಹತ್ರ ಮನೆ ಮುಂದೆ ಹತ್ತದಾದ್ರೆ ಸರ್ ಆಲ್ಮೋಸ್ಟ್ ಅಲ್ಲಿ, ಯಾಕಂದ್ರೆ ಬೇರೆ ಮುಂದೂ ತೊಂದರೆ ಆಗಬಾರದು. ಹಂಗಿದ್ದಾಗ ಹೊಂಗೆ ಅಂದ್ರೆ ಹೊಂಗೆ ಗಿಡ ಅಂತ ಇಲ್ಲಿ ಕಣಗಿಲ್ಲ ಅಂತ ಹೇಳಿ ಸರ್, ಅಂದ್ರ ಗಿಡ ಅಂತಾರೆ ಸರ್, ಅಂದ್ರ ಗಿಡ ಹೊಂಗೆ ಗಿಡ ಅಂತಾರೆ ಸರ್. ಆ ಗಿಡ ಹಚ್ಕೊಳ್ಳೋದು ಒಳ್ಳೆ ಸರ್, ಸ್ವಲ್ಪ ಸ್ಪೇಸಿಯಸ್ ಇದ್ರೆ ಬೇವು ಹಾಕೊಳ್ಳೋದು ಒಳ್ಳೆ ಸರ್. ಸ್ವಲ್ಪ ಏನ ಕರೆಂಟ್ ಲೈನ್ ಅಥವಾ ಯಾವ್ದೋ ಮನೆಗೆ ತೊಂದರೆ ಆಗಿಲ್ಲ ಅಂದ್ರೆ ಬೇವು ಒಳ್ಳೇದು ಸರ್. ಅದರೊಟ್ಟಿಗೆ ಬೇರೆ ನಾವು ಇದನ್ನು ಬೇರೆ ಬೇರೆ ಇಂಟ್ರೊಡ್ಯೂ ಎಲ್ಲ ಫ್ಲವರಿಂಗ್ ಇದು ಮಾಡ್ತಿದ್ವಿ ಸರ್, ಬಸವನಪಾದ ಅಂತಿದೆ ಅಂತವ್ ಇದೆ ಸರ್. ಮತ್ತೆ ಮಹಾಗಣಿನು ಹಚ್ಕೊಳ್ಬೋದು ಸರ್ ಮನೆ ಮುಂದ್ಗಡೆ, ಯಾಕಂದ್ರೆ ಸ್ಟ್ರೇಟ್ ಹೋಗುತ್ತೆ, ನೆರಳಾಗುತ್ತೆ, ತೊಂದ್ರೆ ಇಲ್ಲ. ಮಹಾಗಣಿ ಸ್ಪೇಸ್ ಅವ್ರ ಹೆಂಗಿಗೆ ಸ್ಪೇಸ್ ಇರುತ್ತೆ ಸರ್, ಆ ತರದಲ್ಲಿ ಇದು ಮಾಡ್ಕೋಬಹುದು. ಆಲ್ಮೋಸ್ಟ್ ಆಲ್ ಎಲ್ಲಿ ಸ್ವಲ್ಪ ಜಾಗ ಇದ್ರೆ ಸಾಕು, ಹೊಂಗೆ ಹಚ್ಚಿದ್ರು ಏನ್ ತೊಂದರೆ ಆಗಲ್ಲ ಸರ್ ಅವ್ರಿಗೆ. ಹೆಬ್ಬೇವು ಸಸಿಗಳು ನಿಮ್ಮ ಇಲಾಖೆಯಿಂದ ಹೆಬ್ಬೇವು ಸಸಿಗಳು ಸಿಗ್ತಾವ ರೈತರಿಗೆ? ಹೆಬ್ಬೇವು ಇದೆ ಸರ್, ಒಂದು 5-6 thousand ಹೆಬ್ಬೇವು ಮಾಡಿದ್ದೀವಿ ಸರ್, ಅದನ್ನು ಖಾಲಿಯಾಗಿದೆ ಸರ್. ಖಾಲಿಯಾಗಿದೆ, ತಗೊಂಡು ಹೋಗಿದ್ದಾರೆ. ಖಾಲಿಯಾಗಿದೆ ಸರ್. ಹೆಬ್ಬೇವು ಮುಂದೆ ಎಷ್ಟು ವರ್ಷಕ್ಕೆ ರೈತರಿಗೆ ಉಪಯೋಗ ಬರುತ್ತೆ ಹೆಚ್ಚಿದ್ಮೇಲೆ? ಅದು ಆಕ್ಚುಲಿ ಸರ್ ಅದು ಒಂದು 7 years ಹೇಳ್ತಾರೆ, ಒಂದು 10 years ವರೆಗೂ ಇದಾಗುತ್ತೆ ಸರ್ ಅದು, ಅದ್ರದ್ದು ಒಂದು ದಪ್ಪಾಗ್ಲಿಕ್ಕೆ. ಬಟ್ ಆದ್ರೆ ನಮ್ಮ ಈ ಭಾಗದಲ್ಲಿ ಸರ್ ಈ ಡ್ರೈ ಜೋನಿಗೆ ಅಷ್ಟು ಥಿಕ್ನೆಸ್ ದಪ್ಪ ಗರ್ತೆಯನ್ನು ಬಂದಿಲ್ಲ ಸರ್, ನೋಡಿಲ್ಲ ನಾವು. ಬರ್ತಾ ಇಲ್ಲ, ಬರ್ತಾ ಇಲ್ಲ ಸರ್ ಈ ಡ್ರೈ ಜೋನಿಗೆ. ಅದು ಆಲ್ಮೋಸ್ಟ್ ಅಲ್ಲಿ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಸರ್, ಆ ಒಂದು ಕ್ಲೈಮೇಟ್ ಗೆ ಒಳ್ಳೆ ದಪ್ಪ ಇದೆ ಸರ್. ಅಲ್ಲಿ ನೋಡಿದಾಗ ಆಲ್ಮೋಸ್ಟ್ ಅಲ್ಲಿ 3 meter ಗರ್ತ ಎಲ್ಲ ನೋಡ್ತಿದೀವಿ ಸರ್. ಹಂಗಿದ್ರೆ ಅದು ಆಲ್ಮೋಸ್ಟ್ ಅಲ್ಲಿ ಪ್ಯಾಕೇಜ್ ಒಳ್ಳೆ ರೇಟ್ ತಗೊಂಡ್ರೆ ಸರ್, ಪ್ಯಾಕೇಜ್ ಫ್ಯಾಕ್ಟ್ರಿಗಳು ಇರ್ತಾವಲ್ಲ ಸರ್ ಪ್ಯಾಕೇಜ್ ಮಾಡ್ಲಿಕ್ಕೆ, ಅಂತದೆಲ್ಲ ಒಳ್ಳೆ ರೇಟ್ ಹೋಗುತ್ತೆ. ಬಟ್ ನಮ್ಮಲ್ಲಿ ಅದು ದಪ್ಪ ಹೋಗ್ಲಿಲ್ಲ ಅಂದ್ರೆ ಸ್ವಲ್ಪ ರೇಟ್ ಕಡಿಮೆ ಮಾಡ್ತಾರೆ ಸರ್. ದಪ್ಪ ಹೋಗ್ಲಿಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಕಡಿಮೆ ಆಗ್ತಾರೆ. ಹಂಗಾಗಿ ನಮ್ಮಲ್ಲಿ ಸ್ವಲ್ಪ ಥಿಕ್ನೆಸ್ ಗರ್ತ್ ಬರ್ತಾ ಇಲ್ಲ ಸರ್ ಈ ಕಡೆ ಜೋನಿಗೆ. ಸ್ವಲ್ಪ ಅದಕ್ಕೆ ಫಸ್ಟ್ ಏನ ಬೆಳೆದಿರ್ ಸರ್, ಆನಂತರ ಈಗ ಕಡಿಮೆ ಆಗ್ತಾ ಇದೆ. ರೈತರು ಅದನ್ನ ಹೆಬ್ಬೇವನ್ನ ಕಡಿಮೆ ಮಾಡ್ತಿದ್ದಾರೆ. ನಾವನ್ನ ಹೇಳ್ತೀವಿ ಸರ್, ನಮ್ಮ ಜೋನಿಗೆ ಏನ್ ಬರ್ತದೆ ಆ ಗಿಡಗಳನ್ನು ಬೆಳೆದ್ರೆ ಮಾತ್ರ ನಾವು ಅವ್ರಿಗೂ ಅನುಕೂಲ ಆಗ್ಬೇಕಲ್ಲ ಸರ್. ಸುಮ್ನೆ ನಾವು ಸಸಿಗಳನ್ನು ಬೆಳೆಯೋದ್ರಿಂದ ಅವ್ರಿಗೆ ಫೈನಾನ್ಶಿಯಲಿ ಬೆನಿಫಿಟ್ ಆಗ್ಬೇಕು, ನಮಗೂ ಹಸಿರು ಓದಕ್ಕೂ ಹೆಚ್ಚಿಗೆ ಆಗ್ಬೇಕು ಸರ್. ಉದ್ದೇಶ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಬಂದಿರೋದು ಉದ್ದೇಶ ಏನಂದ್ರೆ ಸರ್, ಈ ನಮ್ಮ ಅರಣ್ಯ ಪ್ರದೇಶದಲ್ಲಿ ಗಿಡಗಳನ್ನು ಬೆಳೆಸಿದ್ರೆ ನಾವು 33% ಅರಣ್ಯ ಭೂಪ್ರ ಏನಿದೆಯಲ್ಲ ಸರ್ ಅರಣ್ಯನ ನಾವು ಎತ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರೈತರ ಜಮೀನಿನಲ್ಲಿನೂ ನಾವು ಗಿಡಗಳನ್ನ ನೆಡ್ಲಿಕ್ಕೆ ಪ್ರೋತ್ಸಾಹ ಮಾಡಿದ್ರೆ ಅದು ನಮ್ಮ ಗ್ರೀನರಿ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಸರ್ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಬಂದಿರುತ್ತೆ ಸರ್. ಈಗ ಒಣ ನೀರಾವರಿ ಭಾಗದಲ್ಲಿ ಏನೋ ಗಿಡಗಳನ್ನ ಹಚ್ತಾರೆ, ಚೆನ್ನಾಗಿ ಬರ್ತಾವೆ, ನೀರಿನ ಅನುಕೂಲತೆ ಆಗತ್ತೆ, ಆದ್ರೆ ಒಣಬೇಸಾಯದಲ್ಲಿ ಭೂಮಿ ಸಾಕಷ್ಟು ಇದೆ, ಒಣಬೇಸಾಯದ ಭೂಮಿ, ಅಲ್ಲಿಯೂ ಸಹ ಒಂದು ಗಿಡ ಮರಗಳು ನೆಡ್ತಕ್ಕಂತ ಕಾರ್ಯಕ್ರಮ ಆಗ್ಬೇಕು, ಅಲ್ಲಿ ನಿರ್ವಹಣೆ ಆಗ್ತಕ್ಕಂತ ಕೆಲಸಗಳಾಗಬೇಕಾಗಿದೆ ಅಂತಲ್ಲಿ ಒಣಬೇಸಾಯದ ರೈತರಿಗೆ ಏನ್ ಹೇಳ್ತಿರ್ಬೋದು? ಸಾಕಷ್ಟು ಭೂಮಿ ಇರ್ತದೆ, 20-30 acres ಎಲ್ಲ, ಅಲ್ಲಿಯೂ ಬೇರೆ ಬೇರೆ ಗಿಡ ಮರಗಳು ಬೆಳೆಸ್ಬೇಕು ಅಲ್ಲಿಯೂ ಆಗಿದೆ. ಹೌದು ಸರ್, ಅಂತಲ್ಲೇ ಏನ್ ಮಾಡ್ಬೋದು ಸರ್, ಅವರು ಸ್ವಲ್ಪ ಬಿಫೋರ್ ಮೇ ತಿಂಗಳಲ್ಲೇ ಸ್ವಲ್ಪ ರೆಡಿ ಮಾಡ್ಕೋಬೇಕು ಸರ್ ಗುಂಡಿ ರೆಡಿ ಮಾಡ್ಕೋಬೇಕು. ಮೇ ತಿಂಗಳಲ್ಲೇನೆ ಗುಂಡಿ ರೆಡಿ ಮಾಡ್ಕೊಂಡು ಫಸ್ಟ್ ಮಳೆ ಬಿದ್ದ ಕೂಡ್ಲೇನೆ ಪ್ಲಾಂಟಿಂಗ್ ಮಾಡ್ಬಿಟ್ರೆ ಅಟ್ಲೀಸ್ಟ್ ಅವರಿಗೆ ಒಂದ್ 2-3 ಮಳೆ ಆದ್ರೂ ಸಿಗ್ತದೆ ಸರ್. ಹೌದು, ನಮ್ಮ ಅಷ್ಟು ಸರ್ವೈವ್ ಆಗ್ಲಿಕ್ಕೆ ಮ್ಯಾಕ್ಸಿಮಮ್ ಸರ್ವೈವ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಸರ್. ಬೇಸಿಗೆಯಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕಾಗತ್ತೆ ಬೇಸಿಗೆಯಲ್ಲಿ, ಸ್ವಲ್ಪ ಜನವರಿ ಇದೆಯಲ್ಲ ಸರ್ ಫೆಬ್ರವರಿ ಮಾರ್ಚ್ ಇದರಲ್ಲಿ ಒಂದು ಅಟ್ ಲೀಸ್ಟ್ ಮಿನಿಮಮ್ ಆದ್ರೂ ವಾಟರ್ ಸ್ವಲ್ಪ ಪ್ರೊವೈಡ್ ಮಾಡಿದ್ರೆ ಮ್ಯಾಕ್ಸಿಮಮ್ ಇದು ಮಾಡಬಹುದು ಸರ್, ಸರ್ವೈವಲ್ ಉಳಿಸಬಹುದು ಸರ್. ಈಗ ಸರ್ ನಮ್ಮಲ್ಲಿ ಒಂದು ಹೇಳ್ಬೇಕಂದ್ರೆ ಸರ್, ಈಗ ನಮ್ಮ ಟೌನ್ ಗಳಲ್ಲೆಲ್ಲ ಜೀವಿ ಅಂತ ನಮಗೆ ಪ್ಲಾನ್ ಇರುತ್ತೆ ಸರ್, ಗ್ರೀನಿಂಗ್ ಆಫ್ ಅರ್ಬನ್ ಏರಿಯಾ ಅಂತ ಈ ನಮ್ಮ ಪಟ್ಟಣ ಪಂಚಾಯತಿ ನಗರಸಭೆ ವ್ಯಾಪ್ತಿ ಒಳಗಡೆ. ಬಟ್ ಈ ವರ್ಷ ಲಾಸ್ಟ್ ಇಯರ್ ನಾವು ಮಾನವಿ ಪಟ್ಟಣದಲ್ಲಿ ಸರ್ ಆ ಜೀವಿ ಯೋಜನೆ ಒಳಗಡೆ ಒಂದ್ 8,000 ಗಿಡಗಳನ್ನ ಹಾಕಿದೀವಿ ಸರ್. ಹಾಕಿದೀವಿ ಸರ್, ಮ್ಯಾಕ್ಸಿಮಮ್ ನಮ್ಮ ಸರ್ವೈವಲ್ ಪರ್ಸೆಂಟೇಜ್ ಮ್ಯಾಕ್ಸಿಮಮ್ 95% ಇದೆ ಸರ್. ಹೇಗೆ ಅದು ಫಾಲೋ ಮಾಡ್ತಾರೆ ನಿಮ್ಮ ಇಲಾಖೆಯವರು ಆಗಾಗ ಅದನ್ನೆಲ್ಲ ಕಾಳಜಿ ಮಾಡೋದು ಇದು ಎಲ್ಲ ಮಾಡ್ತಾ ಇರ್ತಾರ ಸಾರ್ವಜನಿಕ ಸ್ಥಳಗಳಲ್ಲೆಲ್ಲ ಹಚ್ಚಿದ್ದು ಎಲ್ಲ ಮಾಡ್ತೇವೆ. ಈಗ ರೋಡ್ ಸೈಡ್ ಹಾಕಿದೇವೆ ಸರ್, ಮತ್ತೆ ಕೆನಲ್ ಒಂದು ಮನೆ ಒಂದು ಇನ್ಸ್ಟಿಟ್ಯೂಟ್ ಇರ್ತಲ್ಲ ಸರ್ ಅಲ್ಲಿ, ಈ ನಮ್ಮ ಆಲ್ಮೋಸ್ಟ್ ಅಲ್ಲಿ ಮಾನವಿಯಲ್ಲಿ ಎಂಟ್ರೆನ್ಸ್ ಏನಿದೆ ಸರ್ ನಮ್ಮ ಆಟೋನಗರ್ ಅಂತ ಬರುತ್ತೆ ಈ ನಿರ್ಮಾನಿ ಕಡೆಯಿಂದ ಎಂಟ್ರೆನ್ಸ್ ಬರುತ್ತೆ ಸರ್, ಅಲ್ಲಿಂದ ನಾವ್ ಏನ್ ಮಾಡಿದ್ದೇವೆ ಸರ್ ಅಲ್ಲಿಂದ ಶುರು ಮಾಡಿ ಕೊಟ್ನೆಕಲ್ ರೂಟ್ ವರೆಗೆ ಕವರ್ ಮಾಡಿದ್ದೇವೆ ಸರ್ ಲಾಸ್ಟ್ ಇಯರ್. ಅಂದ್ರೆ ಒಂದ್ ಕಡೆ ಈಗ ಒಂದ್ 2-3 ವರ್ಷ ಆದ್ಮೇಲೆ ಸರ್ ಒಂಥರ ಕಂಪ್ಲೀಟ್ ಎಂಟ್ರಿ ಸಿಟಿ ಎಂಟ್ರಿ ಆದ್ರೆ ಕಂಪ್ಲೀಟ್ ನಮ್ಮ ಸಿಟಿ ಹೊರಗೆ ಹೋಗೋವರೆಗೂ ಗ್ರೀನರಿ ಅಲ್ಲಿ ಹೋಗ್ಬೇಕು ಸರ್. ಹೌದೌದು, ಆ ತರದಾಗ ಪ್ಲಾನ್ ಮಾಡಿ ಹಾಕಿವಿ ಸರ್, ಚೆನ್ನಾಗಿ ಬಂದವ ಸರ್ ಬಂದಿದಾವೆ. ಸಾರ್ವಜನಿಕರು ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು, ಸಾರ್ವಜನಿಕರು ಸಹ ಅಷ್ಟೇ ಕಾಳಜಿ ವಹಿಸಿ ಸಾರ್ವಜನಿಕರು ಸಪೋರ್ಟ್ ಮಾಡ್ಬೇಕಾಗ್ತದೆ ಸರ್, ಸಾರ್ವಜನಿಕರ ಸಹಕಾರನೇ ಮೇನ್ ಸರ್. ಯಾಕಂದ್ರೆ ಸರ್ ಯಾಕಂದ್ರೆ ಸಾರ್ವಜನಿಕರು ನಮಗೆ ಸ್ವಲ್ಪ ಪ್ರೋತ್ಸಾಹ ಕೂಡ ಕೊಟ್ರೆ ಆಗ ಸರ್, ಅದು ಇನ್ನೊಬ್ಬರಿಗೆ ನಾವು ಬೇರೆ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಆಗಲ್ಲ ಸರ್. ಈಗ ನಮಗೆಲ್ಲ ಲಾಸ್ಟ್ ಇಯರ್ ತುಂಬಾ ಮಾನವಿಯಲ್ಲಿ ಎಲ್ಲ ಸಪೋರ್ಟ್ ಮಾಡಿದೆ ಸರ್, ನಮ್ಮ ಡಿವೈಡರ್ ಇದೆ ಮಾನವಿಯಲ್ಲಿ ಸರ್, ಲಾಸ್ಟ್ ಇಯರ್ ನಾನು ಡಿವೈಡರ್ ಅಲ್ಲಿ ಒಂದ್ 800 ಗಿಡ ಹಾಕಿದ್ದೀನಿ ಸರ್ ಇದ್ರಲ್ಲಿ ನೀಟ್ ಆಗಿ ಬಂದಿದೆ ಸರ್, ಅದನ್ನ ತುಂಬಾ ಸಾರ್ವಜನಿಕರೆಲ್ಲ ಪ್ರಸೆಂಟ್ ಮಾಡ್ತಾ ಇದಾರೆ ಸರ್, ಅದ್ ನೋಡಿದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ. ನಮ್ಗೆ ನಾವು ವೈಯಕ್ತಿಕವಾಗಿ ಆದ್ರೆ ಬೇರೆ ಏನಲ್ಲ ಸರ್ ನಮ್ಗೆ, ಬಟ್ ಅರಣ್ಯ ಇಲಾಖೆ ಕೆಲಸಗಳನ್ನ ಅವರು ಇದು ಗುರುತಿಸ್ತಾ ಇದಾರೆ ಸರ್. ಅದು ನಮ್ಗೆ ಜೊತೆಗೆ ಯಾವುದೇ ಒಂದು ಯೋಜನೆ ಯಶಸ್ವಿ ಆಗ್ಬೇಕಾದ್ರೆ ಸಾರ್ವಜನಿಕರ ಭಾಗವಹಿಸುವಿಕೆ, ಸಾರ್ವಜನಿಕರ ಒಂದು ಪಾರ್ಟಿಸಿಪೇಷನ್ ಬಹಳ ಮುಖ್ಯ ಇರಬೇಕು. ಬಹಳ ಮುಖ್ಯ ಸರ್, ಎಲ್ಲ ಮಾಡಂದ್ರೆ ಇಲಾಖೆಯವ್ರು ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೂ ಅವರು ಭಾಗವಹಿಸಿ ಅವರು ನಮ್ದು ಗಿಡ ನಮ್ದು ಇದು ಬೆಳೆಸಬೇಕಂತಕ್ಕಂತ ಒಂದು ಮನೋಭಾವನೆ ಬರಬೇಕು ಎಲ್ಲರಲ್ಲಿ ಬರಬೇಕು. ಮತ್ತೆ ಲಾಸ್ಟ್ ಇಯರ್ ಏನ್ ಮಾಡಿದ್ರೆ ಸಿಂಧನೂರಲ್ಲಿ 2,000 ಸಿರುವಾರ ಟೌನ್ ಅಲ್ಲಿ ಗಿಡಗಳಿರಲಿಲ್ಲ ಸರ್, ಲಾಸ್ಟ್ ಇಯರ್ 2,000 ಗಿಡಗಳನ್ನ ಹಾಕಿದ್ದೆ ಸರ್ ಸಿರುವಾರ ಟೌನ್ ಅಲ್ಲಿ, ಅವೆಲ್ಲ ಉತ್ತಮವಾಗಿ ಬಂದ ಸರ್. ಈ ವರ್ಷ ಏನಾಯ್ತು ಸರ್, ಗ್ರೀನಿಂಗ್ ಆಫ್ ಅರ್ಬನ್ ಏರಿಯಾ ಈ ಜೀವಿ ಯೋಜನೆಯಲ್ಲಿ ನಮ್ಗೆ ಟಾರ್ಗೆಟೇ ಕೊಡ್ಲಿಲ್ಲ ಸರ್, ಬಂದಿಲ್ಲ ಈ ಕೋವಿಡ್ ಕಾರಣದಿಂದ ನಮ್ಮ ಟೌನ್ ಗಳಲ್ಲಿಗೆ ನಮ್ಗೆ ಟಾರ್ಗೆಟ್ ಬರಲಿಲ್ಲ ರೋಡ್ ಸೈಡ್ ಇದು. ನಾನೇನ್ ಮಾಡಿದ್ದೀನಿ ಸರ್ ಅದಕ್ಕೆ, ನಾವೊಂದು ಎಕ್ಸ್ಟ್ರಾ ಗಿಡಗಳನ್ನ ನಾವು 15,000 ಗಿಡ ಬೆಳೆಸ್ಕೊಂಡಿದ್ದೀವಿ ಸರ್ ಹೆಚ್ಚುವರಿ, ಅದು ನಮ್ಮ ಟಾರ್ಗೆಟ್ ಅಲ್ಲದೇ ಹೆಚ್ಚುವರಿ ಗಿಡಗಳನ್ನು ಬೆಳೆಸಿದಾಗ ಈ ನಮಗೆಲ್ಲ ಯುವಕರು ಪರಿಸರ ಮಿತ್ರರು ಪ್ರೇಮಿಗಳು ಮತ್ತೆ ಇವರು ಸಂಘ ಸಂಸ್ಥೆಯವರು ಇದಾರಲ್ಲ ಸರ್ ಇನ್ಸ್ಟಿಟ್ಯೂಟ್ನವರು, ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಸಿಂಧನೂರಲ್ಲಿ ಒಂದು 1,500 ಗಿಡ ನೆಟ್ಟಿದೀವಿ ಸರ್. ಅಂದ್ರೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಕೊಳ್ಳೋದು ನಾವೇ ಎಲ್ಲ ನೆಟ್ಟು ಕೊಡೋದು, ನಾವೇ ಗುಂಡಿ ಹೊಡೆದು ಊಟ ಹಾಕಿ ನೀಟಾಗಿ ನೆಟ್ಕೊಡೋದು ಸರ್. ಅದನ್ನ ಪೋಷಣೆ ನೀವು ಮಾಡ್ಬೇಕು, ಇರ್ತದೆ ಸರ್ ಪೋಷಣೆ ಅವ್ರು ಮಾಡ್ಬೇಕು. ಆ ತರದಲ್ಲಿ ನಾವು ಪ್ಲಾನ್ ಮಾಡಿ ಸಿಂಧನೂರಲ್ಲಿ 1,500 ಸರ್, ಈ ಮಾನವಿಯಲ್ಲಿ 1,000, ತಿರುವಾರದಲ್ಲಿ 1,000, ಕವಿತಾಳದಲ್ಲಿ 200 ಸರ್, ಮೊನ್ನೆ ಕವಿತಾಳ ಟೌನ್ ಅಲ್ಲಿ ಒಂದು ಮಾಡಿದ್ವಿ. ಈ ತರ ಆಲ್ಮೋಸ್ಟ್ ಅಲ್ಲಿ 50-60 ಕಾರ್ಯಕ್ರಮ ಮಾಡಿದೀವಿ ಸರ್ ಒಟ್ಟಿಗೆ ಸೇರ್ಕೊಂಡು. ಹೌದು, ಯಾಕಂದ್ರೆ ಮರಗಿಡಗಳಿಂದ ಆಗ್ಬೇಕಾಗಿದೆ. ಪಟ್ಟಣಗಳಂತೂ ಈಗ ಜಾಸ್ತಿ ಜಾಗ ಇರ್ತವೆ, ರೋಡ್ ಪಕ್ಕದಲ್ಲಿ ಇರ್ಬೋದು, ಬೇರೆ ಬೇರೆ ಖಾಲಿ ಜಾಗಗಳು ಇರ್ತಾವ, ಅಂತಲ್ಲೆಲ್ಲ ನಾಟಿ ಮಾಡೋದ್ರಿಂದ ಒಳ್ಳೆ ಒಂದು ಗ್ರೀನರಿ ಜಾಸ್ತಿ ಆಗ್ಬಿಡತ್ತೆ ಎಲ್ಲ ಸಿಟಿಗಳಲ್ಲಿ. ಸಿಟಿಗಳಲ್ಲಿ ಜಾಸ್ತಿ ಆದಾಗ ಸಹಜವಾಗಿ ಮಳೆ ಇರಬಹುದು, ಬೇರೆ ಬೇರೆ ಒಂದು ವಾಯು ಮಾಲಿನ್ಯ ಇವೆಲ್ಲ ನಿಯಂತ್ರಣ ಮಾಡ್ಲಿಕ್ಕೆ ಅನುಕೂಲಗಳಾಗ್ತವೆ. ಜೊತೆಗೆ ಈಗ ಮುಖ್ಯವಾಗಿ ಬೇರೆ ಒಂದು ಅರಣ್ಯ ಪ್ರೋತ್ಸಾಹ ಯೋಜನೆ ಬಿಟ್ರೆ ಮತ್ತೇನು ಅರಣ್ಯ ಇಲಾಖೆಯಿಂದ ಅದಾವೆ ಮತ್ತೆ ರೈತರಿಗೆ ಇರ್ಬೋದು ಸಾರ್ವಜನಿಕರಿಗೆ? ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಬಿಟ್ರೆ ಸರ್ ಬೇರೆ ನಮ್ಮದೇ ಆದ ನಮ್ಮ ಫಾರೆಸ್ಟ್ ಗಿಡಗಳನ್ನ ನೆಡುವುದು ಸರ್, ನಿರ್ವಹಣೆ ಈ ಟೌನ್ಗಳ ಪಟ್ಟಣ ರಸ್ತೆ ಬದಿ ಗಿಡಗಳನ್ನು ನೆಡುವುದು ಮತ್ತೆ ನಿರ್ವಹಣೆ ಮಾಡ್ತಾವಲ್ಲ ಸರ್, ಅದು ನಮ್ಮ ಇಲಾಖೆಯ ಒಂದು ಕಾರ್ಯಕ್ರಮಗಳು ಸರ್. ರೈತರಿಗೆ ಒಂದು ಉಪಯೋಗ ಆಗುವಂತದ್ದು ಸಾರ್ವಜನಿಕ ಮತ್ತೆ ಸಾರ್ವಜನಿಕರು ಏನಿದ್ದಾರೆ ಸರ್, ಅವ್ರ ಮನೆ ಮುಂದೆ ಗಿಡ ನೆಡಬೇಕಾದ ಬೇಕಿದ್ರೆ ನಮ್ಮ ಹತ್ರ ಒಂದು 3 ರೂಪಾಯಿ ಗಿಡಗಳ ಒಂದು RHPD ಅಂತ ಹೇಳಿ ಒಂದು ಸ್ಕೀಮ್ ಇದೆ, ಈಗೇನು ಕೊಡ್ತಾ ಇದ್ದೇವೆ ಸರ್ ರೈತರಿಗೆ ಕೊಡ್ತೀವಲ್ಲ ರಿಯಾಯಿತಿ ದರದಲ್ಲಿ, ಅದನ್ನ ಸಾರ್ವಜನಿಕರು ಈಗ ಬೇವು ಬೇಕಾ ಒಂಗಿ ಬೇಕಾ ಅದನ್ನ ಒಂದು 3 ರೂಪಾಯಿ ಕೊಟ್ಟು ತಗೊಂಡು ಹೋಗಿ ಅವ್ರ ಮನೆ ಮುಂದೆ ನೆಡ್ಕೊಳ್ಬೋದು ಸರ್ ಅವ್ರದೇ ಆದ ಇದು. ಆದ್ರೆ ಅದಕ್ಕೇನು ಇದು ಪ್ರೋತ್ಸಾಹ ಬರಲ್ಲ ಸರ್, ಅವ್ರ ಮನೆ ಮುಂದೆ ಅದಕ್ಕೆ ರಿಯಾಯಿತಿ ದರದಲ್ಲಿ ಗಿಡಗಳನ್ನ ಅವ್ರಿಗೆ ಕೊಡ್ತೀವಿ ಸರ್ ಸಾರ್ವಜನಿಕರಿಗೆ. ಈಗ ಶ್ರೀಗಂಧ ನಾಟಿರ್ತಾರೆ ಗಿಡ ಚೆನ್ನಾಗಿ ದಪ್ಪ ಆಗ್ಬಿಟ್ಟಿರುತ್ತೆ, ಅದನ್ನ ಅವ್ರಿಗೆ ಸಾರ್ವಜನಿಕರಿಗೆ ಭಯ ಇರುತ್ತೆ, ಯಾರ ಕಳ್ಳರ ಕಡ್ಕೊಂಡು ಹೋಗ್ತಾರಪ್ಪ ಹೇಗ್ ಮಾಡ್ಬೇಕು ಇದನ್ನ ಅಂತಕ್ಕಂಥದ್ದು. ಒಂದೇಳೆ ಅದನ್ನ ಯಾರಾದ್ರೂ ಮಾರಾಟ ಮಾಡ್ಲಿಕ್ಕೆ ನಿಮ್ಗೆ ಹೇಗೆ ಅದನ್ನ ವ್ಯವಸ್ಥೆ ಮಾಡ್ಕೋಬೇಕು? ರೈತರು ಇಲ್ಲ ನಾ ಮಾರಾಟ ಮಾಡ್ಬೇಕಾಗಿದೆ ಇದನ್ನ ಅಂತಕ್ಕಂಥ ವಿಚಾರ ಬಂದಾಗ ಹೇಗೆ ಮುಂದುವರಿಬೇಕು ಅವರು? ಈಗೇನಂದ್ರೆ ಸರ್ ಅವ್ರು ಶ್ರೀಗಂಧ ಹಚ್ಕೊಂಡಿರೋ ಇದ್ರೆ ಸರ್ ಈಗ ಆಲ್ಮೋಸ್ಟ್ ಅಲ್ಲಿ ನಮ್ಮ ಹತ್ರ ಈಗ ಕೃಷಿ ಅರಣ್ಯ ಪ್ರೋತ್ಸಾಹ 2011 ಬಂದಿದ್ದು ಸರ್, 2012 ಅವ್ರು ರಿಜಿಸ್ಟ್ರೇಷನ್ ಆಗಿರ್ತಾರಲ್ಲ ಸರ್, ಆಲ್ಮೋಸ್ಟ್ ಅಲ್ಲಿ ನಮ್ಮ ಹತ್ರ ದಾಖಲಾತಿಗಳನ್ನು ಕ್ರಿಯೇಟ್ ಇರ್ತಾರೆ ಸರ್, ಅವ್ರು ಇಂತ ಲಚ್ಕೊಂಡಿದ್ದಾರೆ. ಜಸ್ಟ್ ಅವ್ರ ಏನ್ ಮಾಡೋದು ಸರ್, ತಡಿಬೇಕಾದಾಗ ನಮಗೆ ಒಂದು ಅರಣ್ಯ ಇಲಾಖೆಗೆ ಒಂದು ಅರ್ಜಿ ಕೊಡ್ಬೇಕು ಸರ್, ಪ್ರಾಣಿ ಒಂದು ಅವ್ರದೊಂದು ಅರ್ಜಿ, ಈ ತರ ನಾವು ಇಂಥ ವರ್ಷದಲ್ಲಿ ಹೆಚ್ಚಿಕೊಂಡಿದ್ದೇವೆ, ನಾವು ಕಡಿಬೇಕು, ಕಟಾವು ಮಾಡ್ಬೇಕಂತ. ಅದನ್ನ ಅವ್ರು ಓಪನ್ ಆಗಿ ಕಡಿದು ಓಪನ್ ಆಗಿ ಮಾರ್ಲಿಕ್ಕೆ ಬರಲ್ಲ ಸರ್ ಜನರಲ್ಲಿ. ಇದರಲ್ಲಿ ನಮಗೆ ಅರ್ಜಿ ಕೊಟ್ರೆ ನಾವು ಏನ್ ಮಾಡ್ತೀವಿ ಸರ್, ಈಗ ನಮ್ಮ ಸೋಪ್ ಅಂಡ್ ಡಿಟರ್ಜೆಂಟ್ಸ್ ನಮ್ಮ ಗೌರ್ಮೆಂಟ್ ಏಜೆನ್ಸೀಸ್ ಇದೆಯಾ ಸರ್, ಅವ್ರಿಗೆ ರೆಫರ್ ಮಾಡ್ತೀವಿ ಸರ್ ನಮ್ಮ ಇಲ್ಲಿಂದ ಡಿಸ್ಟಿಕ್ ಆಫೀಸಿಂದ. ಅವಾಗ ಅಲ್ಲಿ ಅವ್ರ ಏನ್ ಮಾಡ್ತಾರೆ ಸರ್, ಆ ರೈತನ ಹೊಲಕ್ಕೆ ಬಂದು ಅದ್ರದೊಂದು ಕ್ವಾಂಟಿಟಿ ಅವೆಲ್ಲ ಚೆಕ್ ಮಾಡಿ ಅದ್ರೊಂದು ರೇಟ್ ಫಿಕ್ಸ್ ಮಾಡ್ತಾರೆ ಸರ್. ಅವರು ಅವರೇ ಕಟಾವ್ ಮಾಡ್ಕೊಂಡು ಹೋಗ್ತಾರೆ ಸರ್ ರೇಟ್ ಫಿಕ್ಸ್ ಅದಾದ್ಮೇಲೆ. ಅವರೇ ಕಟಾವ್ ಮಾಡ್ಕೊಂಡು ಹೋಗ್ತಾರೆ ಸರ್. ಕಟಾವ್ ಚಾರ್ಜ್ ಏನ್ ಬರುತ್ತೆ ಸರ್, ಅದು ಮೈನಸ್ ಆಗಿ ಬಾಕಿ ಇರ್ತಕ್ಕಂಥ ರೇಟ್ ಏನ್ ಇರ್ತದೆ ಅವ್ರ ರೈತನಿಗೆ ಬರ್ತದೆ ಸರ್. ಅಂದ್ರೆ ನಿಮ್ಮ ಇಲಾಖೆಗೆ ತಿಳಿಸಿ ಅದನ್ನ ರೈತರು ಮುಂದುವರಿಬೇಕು. ನಮ್ಮ ಇಲಾಖೆಗೆ ತಿಳಿಸಿ ನಮ್ಮ ಇಲಾಖೆ ಮುಖಾಂತರನೇ ಅವ್ರು ಹೋಗ್ಬೇಕು. ರೈತರು ಕಡಿದು ಎಲ್ಲೂ ಮಾರಾಟ ಮಾಡ್ತೀವಿ ಮಾರ್ಕೆಟ್ ನಲ್ಲಿ ಅಂದ್ರೆ ಆವಾಸ ಆಗೋದಿಲ್ಲ, ಆಗ್ಲಾರ್ದ ಮಾತ್ರ ಆಗಲ್ಲ ಸರ್. ಈ ಮಾಗಾನಿ ಇರ್ತದೆ, ಮಾಗಾನಿನ ಇಡ್ಬೇಕಾದ್ರೆ ಒಂದ್ ಅರ್ಜಿ ಕೊಟ್ರೆ ಸಾಕು, ಅದ್ರ ನಾವು ಅದನ್ನ ತಗೊಂಡು ಹೋಗ್ಬೋದು. ಅವರೇ ಕಡ್ಕೊಂಡು ತಗೊಂಡು ಹೋಗ್ಬೇಕಾದ್ರೆ ನಾವೊಂದು ಪರ್ಮಿಟ್ ಕೊಡ್ತೀವಿ ಸರ್. ಈ ಮಾಗಾನಿ ಮರ ಇರ್ತದೆ, ಸಾಗುವನ್ ಇರುತ್ತೆ, ಅವ್ರ ದೊಡ್ಡದಾಗಿರುತ್ತೆ ಸರ್, ಕಡಿಬೇಕಾಗಿರುತ್ತೆ, ಬೇರೆ ಎಲ್ಲೋ ಮಾರ್ತಾರೆ. ಅವಾಗ ಒಂದು ಅಪ್ಲಿಕೇಶನ್ ಕೊಟ್ರೆ ಇಲಾಖೆಗೆ, ನಾವೊಂದು ನಮ್ಮ ರಾಯಚೂರು ನಮ್ಮ ಏನು ಬಳ್ಳಾರಿ ಭಾಗ ಇದೆಯಲ್ಲ ಸರ್, ಈ ಕಡೆ ರೈತರು ಹೊಲದಲ್ಲಿ ಇರ್ತಕ್ಕಂಥ ಮರಗಳನ್ನ ಈ ಬೇರೆ ಮರಗಳನ್ನ ಕಡಿಲಿಕ್ಕೆ ಏನೋ ಪರ್ಮಿಷನ್ ಆಗತ್ತಿಲ್ಲ ಸರ್, ಇದೆಲ್ಲ ಬಿಟ್ಟು ತಂದ ಬೀಟೆ ಬಿಟ್ಟು ಅವನ್ನ ಕಡಿಬಹುದು. ಆದ್ರೆ ಅದನ್ನ ಬೇರೆ ಕಡೆ ಮಾರಾಟ ಮಾಡೋದಲ್ಲ ಸರ್, ತಗೊಂಡು ಹೋಗ್ಬೇಕಾದ್ರೆ ಆ ಮರ ಇದೇ ರೈತನ ಹೊಲದು ಇದೇ ಅನ್ನೋದಕ್ಕೆ ಒಂದು ದುಡ್ಡೀಕರಣ ಬೇಕಾಗತ್ತೆ. ಅದಕ್ಕೆ ಒಂದು ಪಾಸ್ ಅಂತ ಇರುತ್ತೆ, ನಮ್ಮ ಪರ್ಮಿಟ್ ಅಂತ ಇರುತ್ತೆ. ಆ ಪರ್ಮಿಟ್ ಅಲ್ಲಿ ಎಲ್ಲ ಅವ್ರ ಹೆಸರು ಸರ್ವೆ ನಂಬರ್ಸ್ ಹಾಕಿ ನಮ್ಮ ಎಲ್ಲಿಗೆ ಹೋಯ್ತಾರೆ, ಇಲ್ಲಿಂದ ಇಲ್ಲಿಗೆ ಸಾಗಾಟ ಮಾಡ್ತಾರೆ ಅನ್ನೋದಕ್ಕೆ ಒಂದು ಪರ್ಮಿಟ್ ಕೊಡ್ತೀವಿ ಸರ್. ಆ ಪರ್ಮಿಟ್ ತಗೊಂಡು ಎಲ್ಲಿಗಾರು ತಗೊಂಡು ಹೋಗ್ಬೋದು ಸರ್. ಅವ್ರು ಈಗ ನೋಡ್ರಿ, ಗಿಡ ಮರಗಳನ್ನ ಉಳಿಸ್ಬೇಕಾಗಿತ್ತಂದ್ರೆ ಅದಕ್ಕೊಂದು ಕಾನೂನು ಇರಬೇಕು. ಈಗ ಕಳ್ಳರು ಕಾಕರು ಗಿಡ ಕಡಿದಿರ್ತಾರೆ, ಗಿಡ ಕಡಿಯೋತ್ನಾಗ ಯಾರೋ ಒಬ್ರು ಸಿಕ್ಬಿಡ್ತಾರೆ ಗಿಡ ಕಡಿಯೋತ್ನಾಗ, ಅವ್ರಿಗೆ ಏನು ಶಿಕ್ಷೆ ಇದೆ? ಅರಣ್ಯ ಇಲಾಖೆ ವತಿಯಿಂದ ಈಗ ಗಿಡ ಕಡಿತಾ ಇರ್ತಾರೆ, ಸಾರ್ವಜನಿಕ ಸ್ಥಳದಲ್ಲಿ ಇದ್ದಂತ ಗಿಡಗಳು, ದೊಡ್ಡ ದೊಡ್ಡ ಗಿಡಗಳನ್ನ ಕಡಿತಿರ್ತಾರೆ, ಅಂತವ್ರಿಗೆ ಏನು ಒಂದು ಇದು ಇದೆ ನ್ಯಾಯಬದ್ಧವಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಹೌದು ಸರ್, ಈಗ ಅಂತವ್ರಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರಸ್ತೆ ಬದಿ ಈ ಟೌನ್ ಗಳಲ್ಲಿ ಸರ್ಕಾರಿ ಸ್ಥಳದಲ್ಲಿ ಏನ್ ಕಡ್ತಾರೆ ಸರ್ ಅವರು, ಅವರಿಗೆ ನಾವ್ ಅವ್ರಿಗೆ ಒಂದು FIR ಹಾಕ್ತಿದ್ವಿ. ನಮ್ದೇ ಹೆಂಗ್ ಪೊಲೀಸ್ FIR ಇತ್ತಲ್ಲ ಸರ್, ಸೇಮ್ ನಮಗೂ ಒಂದು FIR ಹಾಕುವ ಅಧಿಕಾರ ಇದೆ ಸರ್ ನಮ್ಮ ಸ್ಟಾಫ್ಗೆ. ಗಾರ್ಡ್ ಫಾರೆಸ್ಟ್ ಅಂತ ಇರ್ತಾರೆ ನಮ್ಮ ಕೆಳಗಡೆ ಸರ್, ಅವರು ಪ್ರಕರಣ ದಾಖಲಿಸಿ ನಮ್ಗೆ ಕೊಟ್ರೆ ಅವ್ರು ಏನಾದ್ರು ರಾಜಿಗೆ ಹಣ ಇರುತ್ತೆ, ಫೈನ್ ಹಾಕ್ತಿವಿ ನಾವು. ಫೈನ್ ಕಟ್ಲಿಕ್ಕೆ ರೆಡಿ ಇದ್ರೆ ಫೈನ್ ಕಟ್ಸ್ಕೊಳ್ತೀವಿ ಸರ್, ಫೈನ್ ಕಟ್ಲಿಕ್ಕೆ ಒಪ್ಪಲಿಲ್ಲ ಅಂದ್ರೆ ಅದನ್ನ ಕೋರ್ಟಿಗೆ ನಾವು ಚಾರ್ಜ್ ಶೀಟ್ ಮಾಡ್ತೀವಿ ಸರ್. ಕೋರ್ಟಿಗೆ ಹೋಗುತ್ತೆ ಕೇಸು? ಹಾ, ಕೋರ್ಟಿಗೆ ಹೋಗುತ್ತೆ. ಅವನೇ ಯಾಕಂದ್ರೆ ಕಂಪೌಂಡೇಬಲ್ ಕೇಸ್, ಈ ಮರ ಕಡದ್ದು ಎಲ್ಲ ತೆಗೆದ್ರೆ ಸರ್, ಹಣ ಕಟ್ಲಿಕ್ಕೆ ಅವ್ನು ರೆಡಿ ಇದ್ರೆ ನಾವೇ ಫೈನ್ ಹಾಕಿ ಇದು ಮಾಡ್ತೀವಿ ಸರ್. ಆ ತರ ಕಾನೂನಲ್ಲಿ ಅವಕಾಶ ಇದಾವೆ? ಕಾನೂನಲ್ಲಿ ಅವಕಾಶ ಇದೆ ಸರ್. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಎಲ್ಲ ಒಂದು ಸಸಿ ಪ್ರಿಯರಿಗೆ, ಅರಣ್ಯ ನಡ್ತಕ್ಕಂತ ಜನಗಳಿಗೆ ಅಥವಾ ಸಾರ್ವಜನಿಕರಿಗೆ? ಪ್ರತಿಯೊಬ್ರು ಸರ್, ಎಲ್ರಿಗೂ ಈಗ ಪರಿಸರದ ಬಗ್ಗೆ ಅವೇರ್ನೆಸ್ ಆಗಿದೆ ಸರ್, ಈಗ ಬರ್ತಾ ಇದೆ ಸರ್, ಎಲ್ಲ ಕಡೆ ನೋಡ್ತಾ ಇದೀವಿ ಸರ್. ಎಲ್ಲರೂ ಪ್ರತಿಯೊಬ್ಬರು ಹುಡುಗರಲ್ಲಿನೂ ಸಣ್ಣ ಮಕ್ಕಳಲ್ಲಿ ಸೇರ್ಕೊಂಡು ಸರ್ ಪರಿಸರ ಪ್ರಜ್ಞೆ ಬಂದಿದೆ ಸರ್. ಗಿಡ ಬೆಳೆಸ್ಬೇಕು ನಾವು, ಆಕ್ಸಿಜನ್ ಏನಾಗಿಬಿಟ್ಟಿದೆ ಸರ್, ಆಕ್ಸಿಜನ್ ನಾವು ಕೊಂಡ್ಕೊಳ್ಬೇಕಾಗಿದೆ ಕೊರೋನಾ ಟೈಮ್ನಲ್ಲಿ. ನ್ಯಾಚುರಲ್ ಆಗಿ ಆಕ್ಸಿಜನ್ ಸಿಗ್ತಾ ಇದೆ, ಅದನ್ನ ನಾವು ಬಿಡ್ತಾ ಇದೀವಿ ಈ ಅಂತೇಳಿ. ಅದು ಒಂದು ಕೊರೋನಾ ಬಂದ ನಂತರ ಸ್ವಲ್ಪ ತುಂಬಾ ಇದಾಗಿದೆ ಸರ್, ತುಂಬಾ ಬೆಳವಣಿಗೆ ಆಗಿದೆ ಈಗ ಕೊರೋನಾ ಬಂದ ಎಲ್ಲರಿಗೂ. ಹೌದು ಸರ್, ಕೊರೋನಾದಿಂದ ಪಾಠ ಕಲಿತಂಗ್ ಆಗಿದೆ ಸರ್, ಅದರಿಂದ ತುಂಬಾ ಜನ ಜಾಗೃತಿ ಆಗಿದ್ರು ಸರ್. ಪ್ರತಿಯೊಬ್ಬರನ್ನು ಮುಂದೆ ಬರ್ತಾ ಇದೆ ಸರ್, ನಮ್ಗೆ ಗಿಡ ಬೇಕು ಇದಂತ. ನಾನು ಹೇಳೋದೇನಂದ್ರೆ ಸರ್, ಎಲ್ಲೇ ನೀವು ಗಿಡ ಬೆಳಿಬೇಕು ಇಂಟ್ರೆಸ್ಟ್ ಇದ್ರೆ ಸರ್, ನಮ್ಮ ಸ್ಥಳ ಎಲ್ಲೇ ಆಗಿರ್ಬೋದು, ನಮ್ಮ ಇಲಾಖೆನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಇಲಾಖೆ ಯೋಜನೆ ಇದ್ರೆ ನಾವು ಮಾಡಿಕೊಡ್ತೀವಿ, ಇಲ್ಲಾಂದ್ರೂ ಲಾಸ್ಟ್ ಗಿಡಗಳನ್ನು ಕೊಟ್ಟು ತಮ್ಮಲ್ಲಿ ಎಲ್ಲಿ ಗಿಡ ಹಾಕ್ಬೇಕಂತೇಳಿ ಅಲ್ಲಿ ಹಾಕ್ಲಿಕ್ಕೆ ನಾವು ಉತ್ತೇಜನ ಕೊಡ್ತೀವಿ. ನಮ್ಮ ಇಲಾಖೆ ಒಟ್ಟಿಗೆ ಸಾರ್ವಜನಿಕರು ಮತ್ತೆ ಪರಿಸರ ಪ್ರೇಮಿಗಳು ಎಲ್ಲರೂ ನಮ್ಗೆ ಇಲಾಖೆಗೆ ಸಹಕಾರ ಕೊಟ್ರೆ ಆಲ್ಮೋಸ್ಟ್ ಆಲ್ ಗಿಡಗಳು ಬೆಳೆಸಲಿಕ್ಕೆ ಮತ್ತೆ ದೊಡ್ಡ ಮರಗಳನ್ನಾಗಿ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ತಮ್ಮೆಲ್ಲ ಸಹಕಾರ ಬೇಕಂತೇಳಿ ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್. ಅರಣ್ಯ ಬೆಳೆಸುವುದು ಉಳಿಸುವುದು ಬರೀ ಅರಣ್ಯ ಇಲಾಖೆ ಜವಾಬ್ದಾರಿ ಆಗಲ್ಲ ಸರ್, ಯಾಕಂದ್ರೆ ಪ್ರತಿಯೊಬ್ಬರು ಅದ್ರ ಇನ್ವಾಲ್ವ್ ಆದ್ರೆ ಸರ್, ಎಲ್ಲರನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ಗ್ಯಾರಂಟಿ ನಾವು ಇದು ಮಾಡ್ಬೋದು ಸರ್, ಅಚೀವ್ ಮಾಡ್ಬೋದು, ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಹೌದು ಸರ್, ಒಳ್ಳೇದು. ರಾಜೇಶ್ ನಾಯ್ಕ್ ಅವರು, ಇದುವರೆಗೆ ನಿಮ್ಮ ಅರಣ್ಯ ಇಲಾಖೆ ಯೋಜನೆ ಇರ್ಬೋದು, ಯಾವ ರೀತಿ ಮಾನವಿ ವಲಯದಲ್ಲಿ ಕಾರ್ಯಕ್ರಮಗಳು ಅರಣ್ಯ ಇಲಾಖೆಯಿಂದ ನಡೆದಿದ್ದಾವೆ, ಜೊತೆಗೆ ಸಸಿಗಳ ನಾಟಿ ಇರ್ಬೋದು, ವಿಚಾರವನ್ನು ಹಂಚಿಕೊಂಡಿದ್ರಿ. ಎಲ್ಲಾ ಸಾರ್ವಜನಿಕರು ಈ ಒಂದು ಅರಣ್ಯ ಪ್ರೋತ್ಸಾಹ ಯೋಜನೆ ಲಾಭವನ್ನ ಪಡ್ಕೊಂಡು ಹಚ್ಚಿದಂತವ್ರು ಮರಗಳನ್ನ ಸಸಿಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಇದ್ದಂತ ಎಲ್ಲಾ ಸಸಿಗಳನ್ನ ಜವಾಬ್ದಾರಿಯುತವಾಗಿ ಎಲ್ಲರೂ ಅದನ್ನ ಉಳಿಸಿ ಬೆಳೆಸಿ ದೊಡ್ಡದಾಗಿ ಮಾಡೋದು ಕರ್ತವ್ಯ, ಎಲ್ಲರ ಕರ್ತವ್ಯ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನ, ನಿಮ್ಮ ವಿಚಾರವನ್ನ ನಮ್ಮ ರೇಡಿಯೋ ಕೇಳುಗರೊಂದಿಗೆ ಹಂಚಿಕೊಂಡದಕ್ಕೆ ಆಕಾಶವಾಣಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅರಣ್ಯ ಇಲಾಖೆಯ ಕಾರ್ಯಚಟುವಟಿಕೆಗಳು ಕುರಿತು ಮಾನ್ವಿ ವಲಯ ಅರಣ್ಯಾಧಿಕಾರಿಗಳಾದ ರಾಜೇಶ್ ನಾಯಕ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಇಂದಿನಿಂದ ಇನ್ನು 3 ದಿನಗಳವರೆಗೆ ರಾಯಚೂರು ಜಿಲ್ಲೆಯಲ್ಲಿ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಗರಿಷ್ಠ ಉಷ್ಣಾಂಶ 30-32 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 23-24 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ ಶೇಕಡ 71-83 ಮತ್ತು ಕನಿಷ್ಠ ಆರ್ದ್ರತೆ ಶೇಕಡ 47-56 ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಪ್ರತಿ ಗಂಟೆಗೆ 17-29 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಈ ಹವಾಮಾನವನ್ನು ಆಧರಿಸಿ ರೈತ ಬಾಂಧವರು ಕೈಗೊಳ್ಳಬೇಕಾದಂತಹ ಕ್ರಮಗಳು, ಸಾಮಾನ್ಯವಾಗಿ ಕೈಗೊಳ್ಳಬೇಕಾದಂತಹ ಕ್ರಮಗಳು ಹೀಗಿವೆ. ಅತಿ ಹೆಚ್ಚು ಮಳೆಯಾದ ಪ್ರದೇಶಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರು ಹೊರಹಾಕಲು ವ್ಯವಸ್ಥೆ ಮಾಡುವುದರಿಂದ ಮತ್ತೆ ಮಳೆಯಾದಲ್ಲಿ ನೀರು ನಿಲ್ಲುವುದನ್ನು ತಡೆಗಟ್ಟಬಹುದು. ಇನ್ನು ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದ ಮಾವು, ಸೀತಾಫಲ, ಸಪೋಟ ಹಾಗೂ ಪೇರಲ ಗಿಡಗಳಿಗೆ ಆಧಾರ ಕೋಲುಗಳನ್ನು ಕಟ್ಟಬೇಕು. ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರಿ ಕೈಗಳೆ ಅಥವಾ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿಯೂ ಸಿಗುತ್ತದೆ. ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆಯನ್ನು ಮಾಡಿಸಿ ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಬಹುದಾಗಿದೆ. ಇನ್ನು ತೊಗರಿ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ತೊಗರಿ ಬಿತ್ತನೆ ಮಾಡಿದಂತಹ 3 ವಾರಗಳ ನಂತರ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಇಮಾಜೈಥೈರ್ 10SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ ಅನ್ನು ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆ ಸಮ ಪ್ರಮಾಣದಲ್ಲಿ ಕುಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ತೊಗರಿಯಲ್ಲಿ ಮಣ್ಣಿನ ತೇವಾಂಶದ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವಂತಹ ಸಸಿಗಳನ್ನು ಕಿತ್ತುಹಾಕಬೇಕು. ಹತ್ತಿ ಬಿತ್ತನೆ ಮಾಡಿದಂತಹ ರೈತ ಬಾಂಧವರು ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿಥಯೋಬ್ಯಾಕ್ ಸೋಡಿಯಂ 10EC ಅಥವಾ 300 ಮಿಲಿಲೀಟರ್ ಕ್ಸಿಸೊಲೋಫಾಸ್ ಇಥೈಲ್ ಅನ್ನು 5EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಇನ್ನು ಹತ್ತಿ ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರಿ ಕೈಗಳೆ ಅಥವಾ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿಯೂ ಸಿಗುತ್ತದೆ. ಹೆಸರು ಬೆಳೆಯುವಂತಹ ರೈತ ಬಾಂಧವರು ಸಸ್ಯ ಹೇನು ಅಥವಾ ಥ್ರಿಕ್ಸ್ ನುಷಿ ಹತೋಟಿಗಾಗಿ 1.7 ಮಿಲಿಲೀಟರ್ ಡೈಮೊಥೊಯೇಟ್ 30EC ಅಥವಾ ಮೊನೋಕ್ರೋಟೋಫಾನ್ 36SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಕಂಡುಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೋನೋಸೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30EC ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟೋಫಾಸ್ 36SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಶೇಂಗಾ ಬಿತ್ತನೆಯಲ್ಲಿ ಶೇಂಗಾದಲ್ಲಿ ಎಲೆಚುಕ್ಕಿ ಮತ್ತು ತುಕ್ಕು ರೋಗದ ಬಾಧೆ ಕಂಡುಬಂದಲ್ಲಿ 0.5 ಗ್ರಾಂ ಕಾರ್ಬನ್ ಡೈಸಿಮ್ 50WP ಅಥವಾ 2 ಗ್ರಾಂ ಕ್ಲೋರೋಥೆನೋಲಿನ್ 75WP ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಜೋಳ ಬಿತ್ತನೆ ಮಾಡಿದಂತಹ ರೈತ ಬಾಂಧವರು ಬಿತ್ತಿದ 30 ದಿನಗಳ ನಂತರ ಶೇಕಡ 50% ಸಾರಜನಕ ಮತ್ತು ಪೊಟ್ಯಾಷ್ ಅನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಸೂರ್ಯಕಾಂತಿ ಬೆಳೆಯಲ್ಲಿ

ಬೆಳಗಿನ ಬೆಳ್ಳಿಯ ಸುಗ್ಗೆಯು ಮೂಡಿತು ಬೆಳಗಾಯಿತು ಹೇಳ ಬಸವನ್ನ ಹೊಡಕೊಂಡು ಹೊಲಕ್ಕ ಹೋಗುತ್ತೇನೆ ಬುತ್ತಿಯ ನೀ ಮಾಡ ಬಸವನ್ನ ಹೊಡಕೊಂಡು ಹೊಲ